एजुकेशन के कितने ही नए डोमेन खोल रहे हैं। आज दुनिया में करीब ढाई ट्रिलियन डॉलर की कल्चरल और क्रिएटिव इंडस्ट्री है। डिजिटाइज मैन्युस्क्रिप्ट्स इन इंडस्ट्री की वैल्यू चेंज को फीड करेगी। ये करोड़ों मैन्युस्क्रिप्ट इनमें छिपी प्राचीन जानकारी एक बहुत बड़ी डेटा बैंक का भी काम करेगी। इनसे डेटा ड्रिवन इनोवेशन को नया बुश मिलेगा। टेक फील्ड में के युवाओं को उनके लिए इसमें नए अवसर बनेंगे। जैसे जैसे मैन्युस्क्रिप्ट का डिजिटाइजेशन होगा, एकेडमिक रिसर्च के लिए नई संभावनाएं बनेगी। साथियों, हमें इन डिजिटाइज मैन्युस्क्रिप्ट का अध्ययन करने के लिए नई टेक्नोलॉजी जैसे एआई का उपयोग भी बढ़ाना होगा। मैं इस बात से सहमत हूं जब यहां प्रेजेंटेशन में कहा गया कि भाई टैलेंट को या ह्यूमन रिसोर्स को एआई रिप्लेस नहीं कर सकती है, और हम भी चाहते हैं कि रिप्लेस न करें, हम नई गुलाबी हो जाए शिकार हो जाएंगे। वो एक सपोर्ट सिस्टम है, हमें मजबूती देती है, हमारी ताकत को बढ़ावा देती है, हमारी गति को बढ़ावा देती है। एआई की मदद से इन प्राचीन पांडुलिपियों को अगर गहराई से समझा जा सकता है और उनका विश्लेषण भी किया जा सकता है। अब देखिए, वैदिक मैथमेटिक्स सारे ग्रंथ अवेलेबल नहीं है, जो है अगर एआई के माध्यम से हम कोशिश करें तो संभव है कि कई नए सूत्रों की संभावना है खोजने की, हम खोज सकते हैं। इन मैन्युस्क्रिप्ट में मौजूद ज्ञान को दुनिया के सामने कैसा लाया जाए, इसमें भी एआई की मदद ली जा सकती। दूसरी एक समस्या है कि हमारे मैन्युस्क्रिप्ट बिखरे पड़े हैं और अलग अलग कालखंड में अलग अलग प्रकार से प्रस्तुत किए गए हैं। एआई का फायदा यह होगा कि इन सबको इकट्ठा किया जा सकता है और उसमें से अमृत निचोड़ने में वो एक बहुत ही अच्छा सा हमें यंत्र मिल सकता है कि हम 10 जगह पे चीजें पड़ी होगी, लेकिन एआई से हम इसको एक साथ ला करके देख सकते हैं, हम उसका अर्थ हो सकता है। जैसे प्रारंभ में ही प्रेजेंटेशन में आया कि एक ही प्रकार के शब्दों का कई उपयोग है, हो सकता है कि उनको एक बार चलिए 100 क्वेश्चन बन जाएंगे तो सॉल्व करना। आज लाखों क्वेश्चन में हम उलझे पड़े हैं, 100 तक तो ले आएंगे, हो सकता है फिर हमार मानव शक्ति जुड़ जाएगी तो उसका परिणाम ले आएगी। लेकिन ऐसी कई कठिनाइयां भी हैं, लेकिन रास्ते भी हैं। साथियों, मैं देश के सभी युवाओं से आह्वान करता हूं, आप आगे आकर इस अभियान से जुड़िए। और मुझे अभी बता रहे थे मंत्री जी कि कल से आज तक जो लोग काम इसमें हिस्सा ले रहे हैं, 70% लोग युवा हैं। मैं समझता हूं ये सबसे बड़ी इसकी सफलता की निशानी है। अगर युवाओं ने उसमें रुचि लेना शुरू किया तो ये मैं पक्का मानता हूं कि हम बहुत तेजी से सफल होकर रहेंगे। हम कैसे टेक्नोलॉजी के जरिए अतीत को एक्सप्लोर कर सकते हैं, हम कैसे ज्ञान को एविडेंस बेस्ड पैरामीटर्स पर मानवता के लिए सुलभ बना सकते हैं, हमें इस दिशा में प्रयास करना चाहिए। हमारी यूनिवर्सिटीज को, हमारे इंस्टीट्यूट को भी इसके लिए नए इनिशिएटिव लेने चाहिए। आज पूरा देश स्वदेशी की भावना और आत्मनिर्भर भारत के संकल्प को लेकर आगे बढ़ रहा है। ये अभियान उसका भी एक विस्तार है। हमें अपनी धरोहरों को, अपने सामर्थ्य को, यानी सामर्थ्य का पर्याय बनाना है। मुझे विश्वास है ज्ञान भारतम मिशन से भविष्य के एक नया अध्याय शुरू होना जा रहा है। मैं जानता हूं कि ऐसे विषय होते हैं कि जिसमें कोई ग्लैमर नहीं होती है, कोई चमक दमक नहीं होती है, लेकिन इसका सामर्थ्य इतना है कि जो सदियों तक किसी को हिला नहीं पाता है, इस सामर्थ्य के साथ जुड़ना है। इसी विश्वास के साथ आप सभी को एक बार बहुत बहुत शुभकामनाएं, बहुत बहुत धन्यवाद। That was the Honourable Prime Minister of India, Sri Narendra Modi, speaking at the International Conference on Gyan Bharatam. And now the Honourable Prime Minister doing namaskar to the audience, and he is being escorted from the plenary hall of the Vigyan Bhavan by the Union Minister for Culture and Tourism, Sri Gajendra Singh Shekhawat, and Rao Inderjeet Singh, Minister of State for Culture. The Honourable Prime Minister, in his address at the Mission Gyan Bharatam, said that much before the dawn of civilization in the so-called developed world, India had built large libraries and shared knowledge. Today, it's indeed extremely satisfying to know that India has more than 1 crore manuscripts. The cruel history of this nation saw crores of our rich manuscripts getting destroyed by invaders. India was the repository of Gyan, Vigyan, Patan and Patan, which is very much a part of our legacy. We treated words as Akshar Brahma, and since times immemorial we have been using leaves of various trees and also metals to write these manuscripts. They gave us the society that we lived in, and the birth of the nation took place there. Bharatiya Gyan Parampara is based on 4 pillars, said the Prime Minister. One is preservation, the second is innovation, third is addition, and the fourth is adaptation. He also said that even in ancient times, new concepts were accepted. Bharat had its own cultural identity, and it was never restricted by the geographical changes of which saw political alignments often. But the Himalayas and the Sagar have stood still for millennia. The Prime Minister said that these manuscripts are the reflection of our diverse unity. Manuscripts today are available in 80 Indian languages. The Prime Minister said that he visited the exhibition and saw the Gilgit manuscripts, which gives a glimpse of the Kashmiri lifestyle. He also spoke about Kautilya and Bhadrabhar's Jainism, Rasamanjari and Geet Govinda. These were all written in manuscripts and part of our rich cultural legacy. They captured the footprints of the journey of humankind. Zero was discovered in India, and it gave a new meaning to mathematics, said the Prime Minister. He also said that manuscripts have everything from astronomy to art to metaphysics, mathematics, science, Vedic mathematics, geometry, and also for agriculture and for the finer arts like Natya Shastra. These are our civilizational assets and great national treasures. These are our prides. The Prime Minister said that we have to take care of our traditional knowledge system because some of it has been pirated. The digital versions will be protected through intellectual property rights. The Prime Minister called for new research and in new innovation domains, which will create huge data banks. And the Prime Minister exhorted the youth to join the Gyan Bharat mission. He also expressed satisfaction that 70% of the participants in the Gyan Bharat mission international conference are youth. This, of course, he said, will begin a new chapter in the journey of manuscripts of India. माननीय प्रधानमंत्री श्री नरेंद्र मोदी ने ज्ञान भारतम अंतर्राष्ट्रीय सम्मेलन में विज्ञान भवन में अभी उपस्थित जनों को संबोधित किया और अपने संबोधन में आपने कहा कि दुनिया का सबसे बड़ा पांडुलिपि संग्रह है लगभग 1 करोड़ पांडुलिपियां भारत के पास है और ये देश का गौरव है आपने अपने संबोधन में वराहमिहिर सूर्य सिद्धांत का उल्लेख किया तो मूल वाल्मीकि रामायण भाष्य द्वैत अद्वैत ज्ञान रसमंजरी गीत गोविंद का उल्लेख भी किया और इस बात पर प्रसन्नता व्यक्त की कि इस सम्मेलन में प्रतिभागी जो हैं उनमें 70% लोग युवा हैं माननीय प्रधानमंत्री जी ने कहा कि आयोजन स्वदेशी और आत्मनिर्भर भारत अभियान जो है हमारा उसका ही हिस्सा है और ज्ञान भारतम से एक नया अध्याय शुरू होने जा रहा है ग्रंथों में लिखा गया है तैलाद रक्षेत जलाद रक्षेत रक्षेत शिथिल बंधनात यानी ये संस्कृत सूक्ति है यानी पुस्तक स्वयं की रक्षा करे तेल से जल से और ढीले बंधन से और जब पुस्तक रक्षा न कर सके तो ये काम हमें करना है पांडुलिपियों के संरक्षण के उद्देश्य से और उन्हें डिजिटल करने के उद्देश्य से अन्य देशों के साथ अपने इस विरासत को साझा करने के उद्देश्य से विज्ञान भवन में तीन दिवसीय आयोजन चल रहा है आज आयोजन में माननीय प्रधानमंत्री श्री नरेंद्र मोदी की गरिमामयी उपस्थिति थी प्रधानमंत्री जी ने अपने संबोधन में सभी को प्रेरित किया और आयोजन की सफलता की शुभकामनाएं भी दी और ये भी कहा कि युवा जब साथ मिलकर काम करेंगे तब हम और नए कीर्तिमान गढ़ेंगे अपनी तकनीकी टीम शक्तिधर ध्यानी और कमल सिंह के साथ ओबी प्रभारी विवेक कुमार तोमर के साथ कार्यक्रम प्रस्तुतकर्ता प्रमोद कुमार वत्स के साथ और अपने साथी कमेंटेटर कौशिक रॉय के साथ मैं नीलम मलकानिया अब इस विशेष प्रसारण से अनुमति लेती हूं और आपको आकाशवाणी के स्टूडियो वापस लेकर चलती हूं नमस्कार अभी आप नई दिल्ली के विज्ञान भवन से संस्कृति मंत्रालय भारत सरकार द्वारा माननीय प्रधानमंत्री श्री नरेंद्र मोदी की गरिमामय उपस्थिति में आयोजित ज्ञान भारतम अंतर्राष्ट्रीय सम्मेलन 2025 के उद्घाटन सत्र का सजीव विवरण सुन रहे थे विवरण दे रहे थे नीलम मलकानिया और कौशिक रॉय ये कार्यक्रम आकाशवाणी के दिल्ली केंद्र से प्रसारित किया गया ಇದುವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಜ್ಞಾನ ಭಾರತಂ ಅಂತಾರಾಷ್ಟೀಯ ಸಮ್ಮೇಳನ 2025 ಕುರಿತು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದಿರಿ ಇನ್ನು ಮುಂದೆ ಕೇಳೋಣ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಜಾಸ್ಮಿನ್ ಬ್ಯೂಲಾ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ ರೈತ ಬಂದವರೇ ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಜಾಸ್ಮಿನ್ ಬ್ಯೂಲಾ ಅವರು ನಮ್ಮ ಜೊತೆ ಇದ್ದಾರೆ ಅವರು ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದಾರೆ ಸ್ವ ಉದ್ಯೋಗ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಜೀವನವನ್ನು ಕಟ್ಕೊಂಡಿದ್ದಾರೆ ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಮೇಡಮ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ಸರ್ ಮೇಡಮ್ ಮೊದಲಿಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್ ನೀವು ಬಾಲ್ಯ ವಿದ್ಯಾಭ್ಯಾಸ ಸರ್ ನನ್ನ ಹೆಸರು ಮೊದಲು ಜಾಸ್ಮಿನ್ ಬ್ಯೂಲಾ ನಾನು ಹುಟ್ಟಿ ಬೆಳೆದೆಲ್ಲ ಇಲ್ಲೇ ನಮ್ದೊಂದು ಮಧ್ಯಮಸ್ಥ ಕುಟುಂಬ ನಮ್ಮದು ನನ್ನ ಓದೆಲ್ಲ ಇಲ್ಲೇ ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ನಾನು ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ ವರೆಗೂ ಮುಗಿಸಿರೋದು ಆಮೇಲೆ ನಾವು ಪಿ ಯು ಸಿನ ಗರ್ಲ್ಸ್ನ ಕಾಲೇಜ್ ಅಲ್ಲಿ ಮಾಡಿರೋದು ಬಿಬಿಎಂ ಮುಗಿಸಿದ್ದೇನೆ ಇಲ್ಲೇ ಚಿತ್ರದುರ್ಗ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಲ್ಲಿ ಅದಾದ ನಂತರ ನಾನು ಬೆಂಗಳೂರಲ್ಲಿ ಕೆಲವು ಕಂಪನಿಗಳಲ್ಲಿ ವರ್ಕ್ ಮಾಡಿದೀನಿ ಅಲ್ಲಿ ವರ್ಕ್ ಮಾಡ್ತಾ ಎಂ ಕಾಮ್ ಕೂಡ ಮುಗಿಸ್ಕೊಂಡೆ ಅದಾದ ನಂತರ ಕೆಲವೊಂದು ವೈಯಕ್ತಿಕ ನಮ್ಮ ಪರ್ಸನಲ್ ವಿಚಾರದಿಂದ ನಾನು ಅಲ್ಲಿ ಕೆಲಸಗಳನ್ನ ಬಿಟ್ಟು ನಾನು ವಾಪಸ್ ಊರಿಗೆ ಬರಬೇಕಾಯ್ತು ಬಂದಾದ ನಂತರ ನಾನು ಒಂದೆರಡು ಇಲ್ಲೇ ಲೋಕಲಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ಬೇರೆ ಕಡೆ ಅದಾದ್ಮೇಲೆ ಐಸಿಎಸ್ಸಿ ಪ್ರೊಡೆನ್ಷಿಯಲ್ ಅಲ್ಲೂ ಕೂಡ ಕೆಲಸ ಮಾಡಿದ್ದೆ ಬಟ್ ಅಲ್ಲಿ ಸ್ವಲ್ಪ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಲ್ಲ ನನ್ನ ಕೆಲಸ ಬಿಡುವಂತ ಪರಿಸ್ಥಿತಿ ಆಯ್ತು ಅಲ್ಲಿ ಅಲ್ಲಿ ಬಿಟ್ಟಾದ್ಮೇಲೆ ನಾನು ಬೇರೆ ಕಡೆ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡೋಂತ ಬುದ್ಧಿಶಕ್ತಿನ ಯಾಕೆ ನಮ್ಮ ಸ್ವಂತಿಕೆಲ್ಲ ಉಪಯೋಗಿಸ್ಕೋಬಾರ್ದು ಅಲ್ಲಿ ಪಡೋ ಕಷ್ಟನ ಯಾಕೆ ನಮ್ಮ ಸ್ವಂತ ಇದರಲ್ಲಿ ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಯೋಚನೆ ಮಾಡಿ ಈ ಉದ್ಯೋಗ ನನಗೆ ಆಕಸ್ಮಿಕವಾಗಿ ನನಗೆ ಸಿಕ್ಕಿದ್ದು ನನ್ನ ಫ್ರೆಂಡ್ ಸಂತೋಷ್ ಅಂತೇಳಿ ಅವ್ರ ಕಂಪ್ಯೂಟರ್ ಸೆಂಟರ್ ಒಂದ್ಸಲ ಕೂತು ನಾನು ಹೀಗೆ ಏನೋ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಈ ಮಶ್ರೂಮ್ ಬಗ್ಗೆ ನನಗೆ ದಿಢೀರ್ ನನಗೆ ಏನೋ ಒಂದು ಇಮೇಜ್ ಎಲ್ಲ ಬಂದಾಗ ನನಗೇನು ಅಂತ ನೋಡ್ಬೇಕಂತ ಅನ್ನಿಸ್ಕೊಂಡಾಗ ಒಂದು ಕೇರಳದ ಒಂದು ಹೆಣ್ಮಗಳು ಇದನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ರು, ಅಂದ್ರೆ ಚಿಕ್ಕದಾಗಿ ಮನೇಲೆ ಬೇಕಾದಂತ ರೀತಿಯಲ್ಲಿ ಮಾಡ್ತಾ ಇದ್ರು. ಅದನ್ನ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮಾಡ್ಬೋದಾ ಇಲ್ಲಿ ಅಂತೇಳಿ ಸರ್ವೆ ಮಾಡಿದೆ ಸರ್. ಚಿತ್ರದುರ್ಗದಲ್ಲಿ ಫಸ್ಟ್ ಸರ್ವೆ ಮಾಡಿ ಅದಾದ್ಮೇಲೆ ದಾವಣಗೆರೆಯಿಂದ ಕೆಲವರ ಹತ್ರ ತರಿಸ್ಕೊಂಡಿದ್ದಾಯ್ತು ಶಾಂಪಲ್ ತರಿಸ್ಕೊಂಡು, ಕೆಲವು ಹೋಟೆಲ್ಸ್ಗೆಲ್ಲ ಶಾಂಪಲ್ ಕೊಟ್ವಿ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೇನಂತ ರೆಸ್ಪಾಂಡೆಂಟ್ ಸಿಗ್ಲಿಲ್ಲ, ಯಾಕೆಂದ್ರೆ ಹೆಣ್ಣು ಹುಡುಗಿ ಇದನ್ನ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ತಾಳೆ, ಸುಮ್ನೆ ಇವ್ರ ಹತ್ರ ತಗೊಳ್ಳೋದೋ ಬೇಡ ಅನ್ನೋದೊಂದು ಮನಸ್ಥಿತಿಯಲ್ಲಿ ಇದ್ರು ಎಲ್ಲರೂ. ಅದಾದ್ಮೇಲೆ ತಗೋತಾ ತಗೋತಾ ನಾನು ಮಾರ್ಕೆಟ್ ಬಿಡ್ಲಿಲ್ಲ, ಒಂದ್ ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದೆ ಮಾರ್ಕೆಟಿಂಗ್. ಅದಾದ್ಮೇಲೆ ಕೆಲವರಿಗೆ ನನ್ ಮೇಲೆ ನಂಬಿಕೆ ಬಂತು, ಐಟಮ್ ಕೊಡ್ತಾರೆ ಇವರು, ಸರ್ವಿಸ್ ಕೊಡ್ತಾರೆ ಅನ್ನೋದಕ್ಕೆ ಕೆಲವು ಡಾಬಾದವರು ಓನರ್ಸ್ಗಳೇನ್ ಮಾಡಿದ್ರು ನಂಗೆ ಸಪೋರ್ಟ್ ಮಾಡ್ತಾ ಹೋದ್ರು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ನನ್ನ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಐಶ್ವರ್ಯ ಫೋರ್ಟ್ಗೆಲ್ಲ ನಾನು ಸಪ್ಲೈ ಮಾಡ್ತೀನಿ, ಅವರು ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ನಾನು ಅದನ್ನ ಅಲ್ಲಿಂದ ಕಂಟಿನ್ಯೂ ಮಾಡಿ ಈಗ ಕೆಲವು ಕಂಪ್ನಿಗಳಲ್ಲಿ ಡೀಲರ್ಶಿಪ್ ತಗೊಂಡು ಅದನ್ನ ಮುಂದುವರಿಸ್ತಾ ಇದ್ದೀನಿ ಸರ್. ಈಗ ಅದನ್ನ ಈಗ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಹೋಲ್ಸೇಲ್ ರಿಟೇಲ್ ಎರಡೂ ಮಾಡ್ತಾ ಇದ್ದೀನಿ ಸರ್. ಈಗ ಸ್ವಉದ್ಯೋಗ ಮಾಡ್ತಿರಲ್ಲ ಮೇಡಮ್, ಬೆಂಗಳೂರಿಂದ ಎಲ್ಲ ಬಂದ್ಬಿಟ್ಟು ಮತ್ತೆ ಇಲ್ಲಿ ಸ್ವಉದ್ಯೋಗ ಕಲ್ಪಿಸ್ಕೊಂಡಿದ್ರೆ, ಯಾವ ತರ ಸ್ವಉದ್ಯೋಗ ಮಾಡ್ತಾ ಇದ್ರ ಸರ್? ನಾನು ಈಗ ಯಾರ ಅಂಗಲ್ಲೂ ಕೆಲ್ಸಕ್ಕಿಲ್ಲ ಸರ್. ಹೌದು, ಸ್ವಉದ್ಯೋಗ ನಾನು ಬೇರೆ ಕಡೆ ಕಂಪ್ನಿಗಳಲ್ಲಿ ಹಣನ ಇನ್ವೆಸ್ಟ್ ಮಾಡಿ ಅವರಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಸರ್. ಪರ್ಚೇಸ್ ಮಾಡಿ ಕೆಲವು ಕಡೆ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡ್ತೀನಿ. ಈಗ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಸುಲಭವಾಗಿ ಸಿಗೋಷ್ಟು ಬೇರೆ ಕಡೆ ಸಿಗೋಲ್ಲ, ಅಂತ ಕಡೆಗೆಲ್ಲ ಮಾರ್ಕೆಟ್ ಮಾಡಿ ಸಪ್ಲೈ ಮಾಡ್ತಾ ಇದ್ದೀನಿ ಸರ್. ಸರ್ವಿಸ್ ಅಣಬೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೌದು ಸರ್, ಅಣಬೆ ಬಿಸ್ನೆಸ್ ಮತ್ತೆ ಹೋಟೆಲ್ ರಿಲೇಟೆಡ್ ಐಟಮ್ಸ್ ಗಳನ್ನ ತಂದು ಮಾಡ್ತೀನಿ ಸರ್. ಈಗ ಸಾಕಷ್ಟು ಬೇರೆ ಬೇರೆ ಉಪಕಸಬುಗಳಿದಾವೆ, ಬೇರೆ ಬೇರೆ ವ್ಯಾಪಾರಗಳಿದಾವೆ, ಈ ಅಣಬೆ ವ್ಯಾಪಾರನೇ ಆಯ್ಕೆ ಮಾಡ್ಕೋಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಆ ಟೈಮಲ್ಲಿ ನಾನು ಕೆಲಸ ಬಿಟ್ಟು ಬಂದಾಗ ನಮ್ಮ ಪರಿಸ್ಥಿತಿ ತುಂಬಾನೇ ಕೆಳಮಟ್ಟಕ್ಕೆ ಇಳಿದಿದೆ ಸರ್. ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇಂದ ಕೆಳಮಟ್ಟದಲ್ಲಿ ಇಳಿದಾಗ ನಾನು ತುಂಬಾನೇ ಬೇಜಾರಾಗಿ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೂತಾಗ ನನಗೆ ಯಾವುದು ತೋರಿಸಲಿಲ್ಲ ಸರ್. ಸುಮ್ಮನೆ ಒಂದು ದಿನ ಪೂರ್ತಿ ಕಾಲ ಕಳೆದೀನಿ ಕಂಪ್ಯೂಟರ್ ಸೆಂಟರ್ ಅಲ್ಲಿ. ಕಾಲ ಕಳೆದಾಗ ನಾನು ನೋಡಿದಾಗ ಇದೇನೋ ಸಡನ್ ಆಗಿ ಒಂದು ಹೆಣ್ಮಗಳದ್ದು ಒಂದು ಆ್ಯಡ್ ಬಂತು ಸರ್. ಅದು ನೋಡಿದಾಗ ಇದು ಅವ್ರು ಮಶ್ರೂಮ್ ಮಾಡ್ತಾ ಇದ್ರು, ನನಗೆ ಲ್ಯಾಂಗ್ವೇಜ್ ಅರ್ಥ ಆಗಲಿಲ್ಲ ಕೇಳೋದಲ್ಲಿ ಮಲಯಾಳಿ ಭಾಷೆ, ಬಟ್ ಇಂಗ್ಲೀಷಲ್ಲಿ ಕೆಳಗಡೆ ಬರ್ತಾ ಇದ್ದಿದ್ದು ನೋಡಿ ನಾನು ಇದು ಮಾಡಬಹುದಾ ಅಂತೇಳಿ ನೋಡಿದ್ದು. ಬಟ್ ಇಲ್ಲಿ ಪ್ರೊಡಕ್ಷನ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅದು ಟ್ರೈನಿಂಗ್ ಕೂಡ ಮಾಡಿದ್ದೀನಿ ಸರ್. ನಾನು IHR ಅಲ್ಲಿ ಉಳಿಮಾವು ಬೆಂಗಳೂರಲ್ಲಿ ಟ್ರೈನಿಂಗ್ ಕೂಡ ಆಗಿದೆ ನನಗೆ, ನಾವು ಮಾಡಿದ್ದೀನಿ. ಬಟ್ ಇಲ್ಲಿ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಮತ್ತೆ ಪ್ರೊಡಕ್ಷನ್ ಹೆವಿ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ನನಗೆ ಇದು ಸುಲಭ ಅನ್ನಿಸ್ತು ಸರ್. ಬೇರೆ ಕಂಪ್ನಿಯಲ್ಲಿ ಇರೋಂತ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳೋದು ಸುಲಭ ಆಯ್ತು ನನ್ಗೆ. ಆ ಟೈಮಲ್ಲಿ ಸರ್ ಬೆಳಗಾಂಲ್ಲಿ ಕುಲಕರ್ಣಿ ಅಂತ ಒಬ್ರಿದ್ರು, ಅವ್ರು ಪ್ರೊಡಕ್ಷನ್ ಮಾಡ್ತಾ ಇದ್ರು ಸರ್. ಆ ಟೈಮಲ್ಲಿ ನನ್ನ ಕೈ ಹಿಡಿದು ಅವ್ರು ನನ್ನ ಬೆನ್ನೆಲುಬಾಗಿ ನಡೆಸಿದ್ರು ಸರ್. ಆ ಟೈಮಲ್ಲಿ ಅಂತ ದೊಡ್ಡ ಕಂಪ್ನಿಗಳಲ್ಲಿ 5 KG ನನಗೆ ಕೊಟ್ಟು ಮಾರ್ಕೆಟ್ ಮಾಡೋದಕ್ಕೆ ಸಲಹೆ ಕೊಟ್ಟು ಅದ್ರ ಜೊತೆ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಮಾರ್ಕೆಟ್ ಮಾಡೋದಕ್ಕೆ ಹೇಳ್ಕೊಡ್ತಾ ಹೋದ್ರು ನನಗೆ. ಹಾಗಾಗಿ ಅವಾಗಿಂದ ನಾನು ಇದರಲ್ಲಿ ಫೀಲ್ಡ್ ಅಲ್ಲಿ ಸ್ವಲ್ಪ ಪಳಗ್ತಾ ಬಂದಿದ್ದೀನಿ ಸರ್. ಹಾಗಾಗಿ ಈ ಫೀಲ್ಡ್ ಚಾಯ್ಸ್ ಮಾಡ್ಕೊಂಡೆ. ಆ ಟೈಮಲ್ಲಿ ನನಗೆ ಬೇರೆ ಯಾವ್ದು ಕಾಣಿಸ್ಲಿಲ್ಲ ನನಗೆ. ಈಗ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿದ್ರಿ, ಅಲ್ಲಿನು ಸಾಕಷ್ಟು ಕಷ್ಟ ಸುಖಗಳು ಅನುಭವಿಸಿದ್ರಿ, ಮತ್ತೆ ಇಲ್ಲಿಗೆ ಬಂದಾಗ ಪ್ರಾರಂಭದಲ್ಲಿ ಏನಂತ ನಾವ್ ಹೇಳ್ಕೊಂಡಷ್ಟು ಸುಲಭ ಇರಲ್ಲ ಯಾವ್ದೇ ಒಂದು ಬಿಸ್ನೆಸ್ ಆಗಿರ್ಬೋದು ಬೇರೆ ಏನೊಂದು ಕಸ ಮಾಡಿದ್ರು. ಬೆಂಗಳೂರಿಂದ ಬಂದಾಗ ಇಲ್ಲಿ ಯಾವ ತರ ಕಷ್ಟ ಸುಖಗಳನ್ನ ನಾವು ಅನುಭವಿಸಿದ್ರಿ ಸರ್? ಆಕ್ಚುಲಿ ನಾನು ಬೆಂಗಳೂರಿಂದ ಸ್ಟಾರ್ಟಿಂಗ್ ಬಂದಾದ್ಮೇಲೆ ನಾನು ಇಲ್ಲೆಲ್ಲೂ ಜಾಬ್ಗೆ ಏನೋ ಅಪ್ಲೈ ಮಾಡಿರ್ಲಿಲ್ಲ ಸರ್. ನಮ್ ಬ್ರದರ್ ತೀರ್ಕೊಂಡು ಹೋದಾಗ್ಲ ನಾನು ಇಲ್ಲಿ ವಾಪಸ್ ಬರುವಂತ ಪರಿಸ್ಥಿತಿ ಆಯ್ತು. ಬಂದಾಗ ಅವಾಗ ಅಮ್ಮ ಎಲ್ಲ ಕೆಲಸ ಮಾಡೋರು ಸರ್, ಅಮ್ಮ ಹೋಗೋರು ಕೆಲಸಕ್ಕೆಲ್ಲ. ಅವಾಗ ನಮ್ಗೆ ಕಷ್ಟ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ. ಹೋಗ್ತಾ ಹೋಗ್ತಾ ಹೋಗ್ತಾ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗ್ತಾ ಆಗ್ತಾ ಸ್ವಲ್ಪ ತುಂಬಾನೇ ಮನೆಯಲ್ಲಿ ಕಷ್ಟ ಅನ್ನೋದು ಗೊತ್ತಾದ್ಮೇಲೆ ಹೊರಗೆ ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಸರ್ ಹೋಗಿದ್ದು ವಿಮಾ ಕಂಪ್ನಿಯಲ್ಲಿ ಕೆಲಸ ಮಾಡಕ್ ಹೋಗಿದ್ದು. ಅಲ್ಲಿ ಹೆಣ್ಮಕ್ಳಿಗೆ ಲೈಫ್ ಇಲ್ಲ ಸರ್ ವಿಮೆ ಕಂಪ್ನಿಗಳಲ್ಲೆಲ್ಲ ಕೆಲವು ಕಡೆ. ಸೊ ಹಾಗಾಗಿ ನಾನು ಅದನ್ನ ಯಾಕೆ ನಮ್ ತನಾನ್ ಬಿಟ್ಕೊಟ್ಟು ಆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡಿ ಈ ಫೀಲ್ಡಿಗೆ ಬಂದಿದ್ದು. ಈ ಫೀಲ್ಡ್ ನಮ್ಗೆ ಅಷ್ಟು ಈಸಿ ಇರ್ಲಿಲ್ಲ ಸರ್, ಯಾಕೆಂದ್ರೆ ರಾತ್ರಿ ಐಟಮ್ಗಳು ಅನ್ ಟೈಮ್ ಐಟಮ್ಗಳು ಬರೋದು, ಮತ್ತೆ ಅವಾಗೆಲ್ಲ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಯಾರು ಅಷ್ಟು ಡಾಬಾಗಳಿಗೆಲ್ಲ ಹೋಗ್ತಾ ಇರಲಿಲ್ಲ ಹೆಣ್ಮಕ್ಳು. ಈಗ 10-11 ವರ್ಷ ಕೆಳಗಡೆಗೆ ಯಾರಷ್ಟು ಹೋಗ್ತಾ ಇರಲಿಲ್ಲ ಸರ್, ಬಾರ್ಗಳಿಗಾಗ್ಲಿ ಡಾಬಾಗಳಿಗಾಗ್ಲಿ ಹೋಗ್ತಾ ಇರಲಿಲ್ಲ. ಬಟ್ ಎಲ್ಲ ನನ್ನ ರೋಡಲ್ಲಿ ಅಲ್ಲಿ ಇಲ್ಲಿ ನೋಡೋರು ಐಟಮ್ ಇಳಿಸ್ಬೇಕಾರೆಲ್ಲ ನೋಡೋರು, ಬಟ್ ನನ್ನ ನೋಡ್ತಾ ಇದ್ದ ರೀತಿನೇ ಬೇರೆ ಇತ್ತು ಸರ್. ಸ್ಟಾರ್ಟಿಂಗ್ ಅಲ್ಲಿ ತಾಯಿ ಮಗಳು ಇಬ್ರು ಹೆಣ್ಮಕ್ಳು ನಿಂತ್ಕೊಂಡು ಮಾಡ್ತಾ ಇದ್ದೆ. ನಾನು ಒಂದು ಸರ್ ಪೊಲೀಸರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂತಂದ್ರೆ ಆ ಟೈಮಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಇವ್ರು ಏನಕ್ಕೆ ಬಂದು ನಿಂತ್ಕೋತಾರೆ ಏನು ಎತ್ತ ಅಂತೇಳಿ. ನಮಗೆ ಪರಿಚಯದವರೊಬ್ರು ಯಾರು ಪೊಲೀಸ್ನವ್ರಿಗೆ ಹೇಗೆ ಗೊತ್ತಾಗಿ ರಾತ್ರಿ ಅಂಟಮಲ್ಲಿ ನಮ್ಮನ್ನು ನೋಡಿ ಅವ್ರಿಗೆ ಮಾತಾಡುವಾಗ ನಮ್ಮ ಬಗ್ಗೆ ಹೇಳಿದ್ದಕ್ಕೆ ಅವ್ರಿಗೆ ಗೊತ್ತಾಗಿದೆ ಸರ್. ಅವಾಗಿಂದ ನಾವೆಲ್ಲರೂ ರೋಡಲ್ಲಿ ನಿಂತಿದ್ರೆ, ತಾಯಿ ಮಗಳು ನಿಂತಿದ್ರೆ, ಐಟಮ್ ಏನಾದ್ರು ಬರೋದೇನದಿದ್ರೆ ನಾವು ತಗೊಂಡು ಹೋಗೋವರೆಗೂ ನಮ್ಮ ಹತ್ರ ಅಲ್ಲ ಅಂದ್ರೂ ಕೂಡ ಒಂದು 100 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಹೋಗೋರು ಸರ್. ಅವ್ರಿಗೆ ಅನುಮಾನ ಅಂತ ಬರೋ ನಾವಿರೋ ಜಾಗದಲ್ಲಿ ಅನುಮಾನ ಬರೋಂತ ಗಾಡಿಗಳೇನಾದ್ರು ಬಂದ್ರೆ ನಮ್ಮ ಹತ್ರ ಬಂದು ಮಾತಾಡಿಸಿ ನಾವು ತಗೊಂಡು ಹೋಗೋವರೆಗೂ ನಮ್ಗೆ ಸಪೋರ್ಟಿವ್ ಆಗಿ ಇರ್ತಿದ್ರು ಸರ್. ಹಾಗಾಗಿ ಅವ್ರಿಗೆ ಒಂದ್ಸಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಅವರಿಗೆ. ನಮ್ಗೆ ಅಷ್ಟು ಈಸಿ ಇರಲಿಲ್ಲ ಸರ್ ಈ ಫೀಲ್ಡ್. ಈಗಲೂ ಸರ್ ಕೆಲವು ಫ್ರೆಂಡ್ಸ್ ನಮ್ಮ ದೂರನೇ ಇಟ್ಟಿದ್ದಾರೆ. ಆಮೇಲೆ 2016 ಒಂದ್ಸಲ ಒಂದು ಆರ್ಟಿಕಲ್ ಬಂದಿದೆ ಸರ್, ವುಮೆನ್ಸ್ ಡೇಗೆ ಆರ್ಟಿಕಲ್ ಕೊಟ್ಟಿದ್ರು ಪ್ರಜಾವಾಣಿ ಪೇಪರ್ ಅಲ್ಲಿ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವ್ರ ಪ್ರಜಾವಾಣಿ ಪೇಪರ್ ಅಲ್ಲಿ ಆರ್ಟಿಕಲ್ ಕೊಡೋವರೆಗೂ ನನ್ನ ಬಗ್ಗೆ ನಾನು ಯಾಕೆ ಅಲ್ಲಿ ಹೈವೇ ರೋಡ್ ಅಲ್ಲಿ ನಿಂತ್ಕೋತೀನಿ, ಯಾಕೆ ಅನ್ ಟೈಮ್ ಅಲ್ಲಿ ಹೊರಡೆ ಇರ್ತೀನಿ, ಯಾಕೆ ಹೋಟೆಲ್ ಗಳಿಗೆ ಡಾಬಾಗಳಿಗೆ ಹೋಗ್ತೀನಿ, ಬಾರ್ ಗಳ ಹತ್ರ ಹೋಗ್ತೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್. ಆ ಆರ್ಟಿಕಲ್ ಬಂದ ಮೇಲೆ ನನ್ನ ನೋಡೋ ರೀತಿನೇ ಬೇರೆ ಆಯ್ತು, ನನ್ನ ಬಗ್ಗೆ ತಿಳ್ಕೊಳ್ಳೋ ಇದೇ ಬೇರೆ ಆಯ್ತು ಸರ್. ಹಾಗಾಗಿ ಅವ್ರಿಗೂ ಒಂದು ನಾನು ಧನ್ಯವಾದ ಹೇಳ್ತೀನಿ. ಅವಾಗಲೂ ಅವ್ರು ಥ್ಯಾಂಕ್ಸ್ ಹೇಳಿದ್ದೆ, ಬಟ್ ಈಗಲೂ ಅದನ್ನ ಮೆಲ್ಕ್ ಹಾಕೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಕಂಟಿನ್ಯೂಸ್ ಆಗಿ ಸರ್ವಿಸ್ ಕೊಡ್ಬೇಕಾಗತ್ತೆ, ಒಳ್ಳೆ ಗುಣಮಟ್ಟ ಕಾಪಾಡ್ಕೋಬೇಕಾಗತ್ತೆ. ನೀವು ಇದನ್ನ ಅಣಬೆನ ನೀವೇ ಉತ್ಪಾದನೆ ಮಾಡ್ತೀರಾ, ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬಂದು ವ್ಯಾಪಾರ ಮಾಡ್ತೀರಾ? ಇಲ್ಲ ಸರ್, ನಾನು ಇವರು ಬೆಳಗಾಮಲ್ಲಿ ತರಿಸ್ತಾ ಇದ್ದೆ, ಈಗ ಅವರು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ್ಲಿಂದ ನನಗೆ ಪೂನಾದಿಂದ ತರಿಸ್ತೀನಿ ಸರ್. ಪೂನಾ ಬಾರಾಮಟ್ಟಿಯಿಂದ ತರಿಸ್ತೀನಿ. ತಿರುಪತಿ ಬಾಲಾಜಿನ ಕಂಪ್ನಿಯಲ್ಲಿ ಆಥರೈಸ್ ಡೀಲರ್ ಆಗಿದ್ದೀನಿ ಸರ್ ನಾನು, ಬಟ್ ಇನ್ನೊಂದೆರಡು ಕಂಪ್ನಿಗಳಲ್ಲಿ ತರಿಸ್ತಿದ್ದೀನಿ ಸರ್. ಈಗ ಅಷ್ಟು ದೂರದಿಂದ ತರಿಸ್ಬೇಕಾದ್ರೆ ನಿಮಗೆ ಖರ್ಚೆಲ್ಲ ಜಾಸ್ತಿ ಬರುತ್ತಾ ಸರ್? ಅದು ಬೆಂಗಳೂರವರೆಗೂ ಅವ್ರದ್ದು ಸಪ್ಲೈ ಇದೆ ಸರ್, ಸರ್ವಿಸ್ ಇದೆ, 14 ಜನ ಡೀಲರ್ಸ್ ಇದಾರೆ ಕಂಪ್ನಿಗೆ. ಸೊ ಅಲ್ಲಿ ಕಂಪ್ನಿಯಿಂದ ಬೆಂಗಳೂರಿಗೆ ಕಂಟೈನರ್ಗಳ ಸೌಲಭ್ಯ ಇದೆ ಸರ್. ಅವರು ಟ್ರಾನ್ಸ್ಪೋರ್ಟೇಷನ್, ಒಂದು ಎರಡು ಟ್ರಾನ್ಸ್ಪೋರ್ಟೇಷನ್ ಫಿಕ್ಸ್ ಆಗಿದೆ, ಆ ಗಾಡಿಗಳಲ್ಲಿ ನಮಗೆ ಬರುತ್ತೆ ಸರ್, ಬಸ್ಗಳಲ್ಲಿ ಬರಲ್ಲ, ಕಂಟೈನರ್ಗಳಲ್ಲಿ ಬರುತ್ತೆ. ಇದನ್ನೆಲ್ಲ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಸರ್? ಈಗ ಶಿವಮೊಗ್ಗ, ಭದ್ರಾವತಿ, ಚನ್ನಗಿರಿ, ಚಳ್ಳಕೆರೆ, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಇನ್ನು ಸುಮಾರು ಕಡೆ ಹೋಗುತ್ತೆ ಸರ್. ಬರೀ ನಮ್ಮ ರಾಜ್ಯನ ಬೇರೆ ರಾಜ್ಯಕ್ಕೂ ಕೊಡ್ತೀವಿ ಸರ್? ಲಾಕ್ಡೌನ್ಗೂ ಮುಂಚೆ ಬೇರೆ ರಾಜ್ಯಕ್ಕೂ ಕಳಿಸ್ಕೊಡ್ತಾ ಇದೀವಿ ಸರ್. ಲಾಕ್ಡೌನ್ ಆದ್ಮೇಲೆ ತುಂಬಾ ಪೇಮೆಂಟ್ ಗಳೆಲ್ಲ ಹೋಲ್ಡ್ ಆಗಿರೋದ್ರಿಂದ ಈಗ ಕೆಲವು ಕಡೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದೀವಿ ಸರ್, ಪೇಮೆಂಟ್ ರಿಕವರಿ ಆಗ್ದಲ್ಲ ಕೆಲವು ಕಡೆ ಎಲ್ಲ ಸ್ಟಾಪ್ ಮಾಡಿದೀವಿ ಸರ್, ತುಂಬಾ ಕಡೆ ಸ್ಟಾಪ್ ಮಾಡಿದೀವಿ. ಈಗ ಎಲ್ಲಿ ನಾವು ಹೋಗಿ ಪೇಮೆಂಟ್ ರಿಕವರಿ ಮಾಡ್ಕೊಳ್ಬಹುದು ಅನ್ನೋ ಜಾಗಗಳಿಗೆ ಅಷ್ಟೇ ಸಪ್ಲೈ ಮಾಡ್ತಾ ಇದೀನಿ ಸರ್. ಈಗ ನೀವೆಲ್ಲ ಮುಂಚೆ ಮುಂಗಡವಾಗಿ ಹಣ ಪಡೆದ್ಬಿಟ್ಟು ವ್ಯಾಪಾರ ಸರ್, ವ್ಯವಹಾರ ಇದು ವ್ಯವಹಾರ ಡೈಲಿ ಟ್ರಾನ್ಸಾಕ್ಷನ್ ಇರೋದ್ರಿಂದ ಅದು ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ ಸರ್. ಒಂದೊಂದ್ಸಲ ಇವತ್ತು ಭಾನುವಾರ, ಶನಿವಾರ, ಭಾನುವಾರ ರಜಾ ಇರುತ್ತೆ, ಸಾಟಮೇಲೆ ಪೇಮೆಂಟ್ ಮಾಡಕ್ ಆಗಲ್ಲ. ಆಮೇಲೆ ನಂಬಿಕೆ ಗಳಿಸ್ತಾ ಗಳಿಸ್ತಾ ಗಳಿಸ್ತಾ ಪೇಮೆಂಟ್ ಗಳು ಆಗ ಸ್ವಲ್ಪ ಇದಾಗುತ್ತೆ ಸರ್, ಆ ಟೈಮಲ್ಲಿ ಸ್ವಲ್ಪ ಲಾಕ್ ಆಗೋಗ್ತೀವಿ ನಾವು. ಪ್ರತಿ ದಿವಸ ಎಷ್ಟು ತರಿಸ್ತೀರಾ ಮೇಡಮ್ ನೀವು ಅಣಬೆನ? ಸರ್ ಮೊದ್ಲು ನಾನು ತುಂಬಾ ತರಿಸ್ತದೆ, 35-40 ಬಾಕ್ಸ್ ಅಂತಂದ್ರೆ 300-400 ಕೆಜಿ ತರಿಸ್ತಾ ಇದೆ ಸರ್. ಇವಾಗ ಮಾರ್ಕೆಟ್ ಎಲ್ಲ ಜಾಸ್ತಿ ಮಾರ್ಕೆಟಿಂಗ್ ಆಗಿ ತುಂಬಾ ಕಾಂಪಿಟೇಷನ್ ಆಗಿ ಒಂದ್ 200-250 ಕೆಜಿ ವರೆಗೂ ಸೇಲ್ ಮಾಡ್ಕೋತೀನಿ, ಸೇಲ್ ಮಾಡ್ಕೋತೀನಿ. ಅದ್ರ ಜೊತೆ ಬೇರೆ ಐಟಮ್ಗಳಿದಾವೆ, ಬೇಬಿಕಾನ್ ಇದೆ, ಪನ್ನೀರ್ ಇದೆ, ಮತ್ತೆ ಫ್ರೋಜನ್ ಐಟಮ್ಸ್ ಗಳಿದೆ, ಅದ್ರ ಜೊತೆ ಎಲ್ಲ ಸೇಲ್ ಮಾಡ್ತೀನಿ ಸರ್. ಹೋಟೆಲ್ಸ್ ರಿಲೇಟೆಡ್ ಐಟಮ್ಗಳ ತಂದು ಸೇಲ್ ಮಾಡ್ತೀನಿ. ಈಗೆಲ್ಲ ಇವಾಗಲೂ ಇದರಲ್ಲೂ ಕಾಂಪಿಟೇಷನ್ ಬಂತು ಅಂತಂದ್ರೆ ಯಾವ ತರ ಒಂದು ಕಾಂಪಿಟೇಷನ್ ಇರುತ್ತೆ ಮೇಡಮ್? ಸರ್ ನೋಡಿ, ಚಿತ್ರದುರ್ಗದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಶ್ರೂಮ್, ಬೇಬಿಕಾನ್ ತಂದೋಡೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ನಾನು ಎಲ್ಲೋ ಒಂದೊಂದು ಹೋಟೆಲ್ಗಳಲ್ಲಿ ಡಬ್ಬಾ ಟಿನ್ ಗಳು ಇಟ್ಕೊಂಡಿರ್ತಿದ್ರು. ಇದು ಹೆಂಗೆಂದ್ರೆ ಗುಡ್ಡ ಕಡ್ದು ಹಸನ್ ಮಾಡ್ರ ನನ್ಗೆ, ಬೇರೆಯವ್ರು ಬಂದು ರಂಗೋಲಿ ಹಾಕಿದಾಗ ಆಯ್ತು ಅಷ್ಟೇನೆ. ನಾನೀಗ 10-12 ವರ್ಷ ತನಕ ಯಾವ್ದು ಸಮಸ್ಯೆ ಇರಲಿಲ್ಲ ಸರ್. ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡಾದ್ಮೇಲೆ ಈಗ ಆರಾಮಾಗಿ ಬರ್ತಾರೆ ಮಾರ್ಕೆಟ್ ಅಲ್ಲಿ ಮಾಡೋದಕ್ಕೆ. ಬಟ್ ನಾನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದೆರಡು ಕಂಪ್ನಿಗಳಿದ್ವು ಅಷ್ಟೇ ಐಟಮ್ಗಳು ಬರ್ತಾ ಇದ್ದಿದ್ದು. ಅವಾಗ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬಾ ಕಡಿಮೆ, ಕಂಪ್ನಿಗಳು ತುಂಬಾ ಕಡಿಮೆ. ಬಟ್ ಈಗ ಕಂಪ್ನಿಗಳು ತುಂಬಾ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ. ಹಾಗಾಗಿ ಈಗ ನೋಡಿದ ತಕ್ಷಣ ಉಟ್ಕೋತಾರೆ, ಅಯ್ಯೋ ಅವ್ರು ನಾನು ಆಕ್ಚುಲಿ ನನ್ನ ನೋಡಿ ಯಾಕೆ ತುಂಬಾ ಜನ ಕಾಂಪಿಟೇಷನ್ ಉಟ್ಕೊಡ್ರು ಅಂತಂದ್ರೆ, ಸರ್ ಗಾಡಿ 2-ವೀಲರ್ ನನ್ನದು ಆಕ್ಚುಲಿ ಇರೋದು, ತುಂಬಾ ಗಾಡಿ ತುಂಬಾ ಒಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಐಟಮ್ಗಳೆಲ್ಲ. ಅದು ನೋಡಿ ನೋಡಿ ನೋಡಿ ಕೆಲವರಿಗೆ ನಾವ್ ಯಾಕೆ ಮಾಡಬಾರ್ದು ಅನ್ನೋ ಭಾವನೆ ಬಂದು ಕೆಲವ್ರು ಮಾಡಿದ್ದುಂಟು, ಮಾಡಿ ಕೆಲವ್ರು ಲಾಸ್ ಆಗಿ ಹೋಗಿದ್ದುಂಟು, ಕೆಲವರು ನನ್ಗೆ ಕಾಂಪಿಟೇಷನ್ ಮಾಡ್ಲೇಬೇಕನ್ನ ಇದಕ್ಕೆ ಕೆಲವ್ರು ಬಂದಿರೋದುಂಟು, ಫೀಲ್ಡ್ ಗೆ ಬಂದಿರೋದುಂಟು. ಈ ಸರ್ ಕಾಂಪಿಟೇಷನ್ ಇರಬೇಕು, ಹೆಲ್ದಿ ಕಾಂಪಿಟೇಷನ್ ಇರಬೇಕು ವ್ಯವಹಾರ ಮಾಡುವಾಗ. ಬಟ್ ಇದೇ ಸರ್ ನಡೀತಾ ಇದೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಬಟ್ ನಾವು ಕೆಲವರು ಸ್ಟ್ರಾಂಗ್ ಆಗಿ ನಿಂತಿದೀವಿ ಅಷ್ಟೇ ಈ ಫೀಲ್ಡ್ ಅಲ್ಲಿ, ಒಂದಿಬ್ರು ಮೂವರು ನಿಂತಿದೀವಿ, ನಡೀತಾ ಇದೆ ಸರ್, ಹಂಗೂ ನಡೀತಾ ಇದೆ. ಬಟ್ ಕೆಲವು ಕಸ್ಟಮರ್ಸ್ ಆ ಕಡೆನ ತಗೋತಾರೆ, ಈ ಕಡೆನೂ ತಗೋತಾರೆ, ಕೆಲವರು ಒಂಥರ ಪಿಕಲ್ ಮೈಂಡೆಡ್ ಗಳಿದ್ದ ಹಾಗೆ. ಕೆಲವರು ಈಗ ನೋಡ್ರಿ, ಸಾಯಿ ಡಾಬಾ ಮತ್ತೆ ಐಶ್ವರ್ಯ ಫೋರ್ಟ್, ಇವರೆಲ್ಲ ನಾನು ಸುಮಾರು ನಾನ್ ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ ಮಗುನ ಕೈ ಹಿಡಿದು ಎತ್ತಿ ಬೆಳೆಸ್ತಾರೋ ಅಂತಾರಲ್ಲ, ಹಾಗೆ ಇವ್ರು ನಾನು ಈ ವ್ಯವಹಾರ ಶುರು ಮಾಡಿದಾಗ್ಲಿಂದ ಕೆಲವರೆಲ್ಲ ಈಗಲೂ ಇದಾರೆ ಸರ್, ತಗೋತಾ ಇದಾರೆ, ತಗೋತಾ ಇದಾರೆ. ಅದೇ ಅವ್ರಿಗೆ ಗೊತ್ತಾಗುತ್ತೆ ಸರ್, ಯಾರು ರೆಗ್ಯುಲರ್ ಆಗಿ ಕೊಡ್ತಾರೆ, ಯಾರು ಕೊಡಲ್ಲ, ಯಾರು ರೇಟ್ ಇದ್ದಾಗ ಬರ್ತಾರೆ, ರೇಟ್ ಇಲ್ದಾಗ ಯಾರು ಇರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ, ಈಗ ಕ್ಲಿಯರ್ ಆಗಿ ಗೊತ್ತಿದೆ ಅಲ್ಲ. ಸೊ ಹಾಗಾಗಿ ಅವರು ಕೆಲವರು ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ ಸರ್, ನಮ್ಗೆ ಈಗ 11-12-13 ವರ್ಷದ ಕಸ್ಟಮರ್ಸ್ ಇದಾರೆ. ಈಗ ನೀವು ಬೇರೆ ಕಡೆಯಿಂದ ತರಿಸ್ತೀರ, ಪೂನಾದಿಂದ ಆ ಕಡೆಯಿಂದ ಎಲ್ಲ, ಗುಣಮಟ್ಟ ಕಾಪಾಡಬೇಕಾಗತ್ತೆ ನೀವು ಇಲ್ಲಿಗೆ ಬಂದ್ಮೇಲೆ, ಅದನ್ನೆಲ್ಲ ಯಾವ ರೀತಿ ಕಾಪಾಡ್ತೀರ ಸರ್? ಅಲ್ಲಿಂದ ಕೋಲ್ಡ್ ಬಾಕ್ಸ್ ಎಲ್ಲ ಐಸ್ ಕ್ಯೂಬ್ ಅಲ್ಲಿ ಬರುತ್ತೆ ಸರ್. ಈಗ ಮಶ್ರೂಮ್ ಜೊತೆಗೆ, ಅಣಬೆಗಳ ಜೊತೆಗೆ ಒಂದು 10 ಕೆಜಿ ಬಾಕ್ಸ್ ಇರುತ್ತೆ, 10-15 ಕೆಜಿ ಬಾಕ್ಸ್ ಇದೆ, ಅದರಲ್ಲಿ ಒಂದು 4-5 ಕೆಜಿ ಐಸ್ ಕ್ಯೂಬೇ ಹಾಕಿ ಕಳಿಸಿರ್ತಾರೆ. ಸೊ ಅಲ್ಲಿ ನೈಟ್ ಎಲ್ಲ ಟ್ರಾವೆಲಿಂಗ್ ಅಲ್ಲಿ ಬಂದಿರುತ್ತೆ, ಟೆಂಪರೇಚರ್ ಮೇಂಟೈನ್. ಇಲ್ಲಿ ನಾವು ಬಂದಿದ ತಕ್ಷಣ ಫ್ರೀಜರ್ಗೆ ಫ್ರಿಡ್ಜ್ಗೆ ಹಾಕಿ ಸ್ಟೋರ್ ಮಾಡ್ಕೋತೀವಿ ಸರ್. ಐಟಮ್ಗಳು ಸಿಗುತ್ತೆ ಅನ್ನೋದೀಗ ತುಂಬಾ ಜನಕ್ಕೆ ತಿಳುವಳಿಕೆ ಇರೋದ್ರಿಂದ ಈಗ ನಾನ್ ವೆಜ್ಗಿಂತ ಜಾಸ್ತಿ ಇದನ್ನ ಬಳಸೋದಕ್ಕೆ ಇಷ್ಟಪಡ್ತಾರೆ ಜನ. ಏನೇನು ಅನುಕೂಲಗಳು ಅಂತ ಹೇಳಿದ್ರಿ ಮೇಡಮ್, ಏನೇನು ಅನುಕೂಲ ಆಗುತ್ತೆ ಅಂತ ಸರ್? ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬಿಪಿಗೆ, ಶುಗರ್ಗೆ, ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಒಳ್ಳೇದು ಸರ್ ಇದು. ಹಂಗಾಗ್ಬಿಟ್ಟು ಹೆಚ್ಚು ಜನ ಬಳಸ್ತದ ರೀತಿ. ಹೌದು ಸರ್. ಬರೀ ಹೋಟೆಲ್ ಡಾಬಾ ಇಂಥವಕ್ಕೆ ಮಾತ್ರ ಕೊಡ್ತಾರೆ, ಮನೆಗಳಿಗೂ ಕೊಡ್ತಾರೆ ಮೇಡಮ್? ಸರ್, ನನಗೆ ಮನೆ ಕಸ್ಟಮರ್ಸ್ ತುಂಬಾ ಜನ ಇದಾರೆ. ಮೊದಲು ಮನೆ ಡೋರ್ ಡೆಲಿವರಿ ಸರ್ವಿಸ್ ಕೊಡ್ತಾ ಇದ್ವಿ, ಇವಾಗ ಎಲ್ಲ ಕಷ್ಟ ಇವನ್ನೆಲ್ಲ ಮಾಡ್ಲಿಕ್ಕೆ. ಯಾವ ರೀತಿ ನೀವು ಇದನ್ನೆಲ್ಲ ಒಂದು ಮ್ಯಾನೇಜ್ ಮಾಡಿದ್ರಿ? ಯಾಕಂದ್ರೆ ಗಂಡ್ಮಕ್ಳಾರೆ ಎಷ್ಟೊತ್ತಿನ ಬೇಕಾದ್ರೂ ಹೋಗಿ ಅವನ್ನೆಲ್ಲ ಕಲೆಕ್ಟ್ ಮಾಡಿ ತಗೊಂಡ್ಬಂದು ಒಂದು ವ್ಯಾಪಾರ ನಡೆಸಬಹುದು, ಆದ್ರೆ ಹೆಣ್ಮಕ್ಳಿಗೆ ಒಂದು ಸವಾಲಿನ ಪ್ರಶ್ನೆ ಇದು. ಈ ಸವಾಲಿನಲ್ಲಿ ಯಾವ ರೀತಿ ಎದುರಿಸಿದ್ರಿ ಮೇಡಮ್? ಸರ್, ಎದುರಿಸಿ ನಮ್ಮ ಮಮ್ಮಿಯಿಂದ ನಾನು ಎಲ್ಲಾನು ಎದುರಿಸ್ತಾ ಇದ್ದೆ ಸರ್. ಆಕ್ಚುಲಿ ಅವರೇ ನನಗೆ ಬ್ಯಾಕ್ ಬೋನ್. ಸರ್, ರಾತ್ರಿ ಹೊತ್ತು ಎರಡೂವರೆ ಮೂರು ಗಂಟೆಗೆ ಐಟಮ್ ಬರೋದು. ನನ್ನ 3 ವರ್ಷದ ತನಕ ಯಾವ ಡ್ರೈವರ್ಸ್ಗೂ ನಾನೇ ಹುಡುಗಿನೇ ಬಂದು ಐಟಮ್ ಕಲೆಕ್ಟ್ ಮಾಡುವಂತ ಗೊತ್ತಿರಲಿಲ್ಲ ಸರ್. ಅಂದ್ರೆ ರಾತ್ರಿ ಹೊತ್ತು ಹೋಗ್ತಾ ಇದ್ರಿಂದ ನಾನು ತುಂಬಾ ನೀಟಾಗಿ ಪ್ಯಾಕ್ ಆಗಿ ಹೋಗ್ತಾ ಇದ್ದೆ. ನನ್ನ ಮುಖ ಮಾತ್ರ, ಕಣ್ಣು ಮಾತ್ರ ಕಾಣೋ ಹಾಗೆ ಪ್ಯಾಕಿಂಗ್ ಅಲ್ಲಿ ಹೋಗ್ತಾ ಇದ್ದೆ ಸರ್. ಅವಾಗ ಥಂಡಿ ಅದು ಬೇರೆ ಇರೋದಲ್ಲ, ಆಗಾಗ ಹೋಗ್ತಾ ಇದ್ದಿದ್ದು. ಅಷ್ಟೇ, ನನ್ಗೇನು ಭಯ ಇರ್ತಿರಲಿಲ್ಲ ಸರ್. ಯಾಕೆಂತಂದ್ರೆ ನಮ್ಮೂರಲ್ಲಿ ಅಂತ ಭಯ ಏನು ಇಲ್ಲ ಸರ್. ಚಿತ್ರದುರ್ಗ ಅಂತ ಹೇಳ್ಕೊಣ ಅಂತ ಭಯ ಸ್ಥಿತಿ ಎಲ್ಲ ಏನು ಇಲ್ಲ ಇಲ್ಲಿ. ನಾನು ಹುಟ್ಟಿ ಬೆಳೆದ್ರದಿಂದ ಅದು ಆ ಭಯ ಇಲ್ಲ. ಬಟ್ ಮಮ್ಮಿ ಯಾವಾಗ್ಲೂ ನನ್ನ ಜೊತೆ ಇರೋರು ಸರ್, ಪ್ರತಿಯೊಂದಕ್ಕೂ ನನ್ನ ಜೊತೆ ಇರೋರು. ರಾತ್ರಿ ತೋರು ನನ್ನ ಜೊತೆ ಬರೋರು. ನಾವು ರಾತ್ರಿ ತೋಗ ಇಳಿಸ್ತಾ ಇದ್ವಿ. 3 ವರ್ಷ ತನಕ ನಮಗೆ ಫೋನ್ ಅಲ್ಲಿ ಮಾತಾಡ್ತಿರೋರು ಯಾರೋ ಇಲ್ಲಿ ಬಂದು ಇಳಿಸೋರು ಯಾರೋ ಅಂತ ಅನ್ಕೊಂಡವರು. ಆಮೇಲೆ ಒಂದೊಂದ್ಸಲ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸ್ಬಿಟ್ಟೋರು. ಅವರು ಬಸ್ ಸ್ಟ್ಯಾಂಡ್ ಅಲ್ಲೂ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಆ ಟೈಮಲ್ಲಿ ಅವ್ರಿಗೆಷ್ಟೇ ಗೊತ್ತಿತ್ತು ನಾನು ಹುಡುಗಿ ಬಂದು ಐಟಮ್ ಇಳಿಸೋದು ಅಂತೇಳಿ. ಅವ್ರು ಏನ್ ಮಾಡೋರು, ಅಲ್ಲಿ TC ಪಾಯಿಂಟ್ ಅಲ್ಲಿ ಇದ್ರ ಹತ್ರ ಐಟಮ್ ಎಲ್ಲ ಇಳಿಸಿ ಒಳಗಡೆ ಇಟ್ಟು ನನಗೆ ಬೆಳಿಗ್ಗೆ ಹೊತ್ತು ಕೊಡೋರು, ತಗೊಂಡು ಹೋಗಿ ಕೊಡೋರು. ಆ ತರ ಒಂದು ಹೆಲ್ಪ್ ಮಾಡೋರು ಸರ್. ಪ್ರತಿಯೊಬ್ರು ಒಂದೊಂದ್ ಕಡೆ ಗುರ್ತಿರೋರು ಗುರ್ತಿದ್ರೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ಒಂದು 3 ವರ್ಷ ಆದ್ಮೇಲೆ ಒಬ್ರು ಡ್ರೈವರ್ ಗಾಡಿ ಕೆಟ್ಟ ನಿಂತಾಗ ನಾನು ಬೆಳಿಗ್ಗೆ ಹೋಗಿ ಅವ್ರನ್ನ ಮಾತಾಡಿಸಿ ತಿಂಡಿ ಕೊಟ್ಟಾಗ ಅವ್ರಿಗೆ ಗೊತ್ತಾಯ್ದು ರಾತ್ರಿ ಹೊತ್ತು ಬರೋದು ಫೋನ್ ಅಲ್ಲಿ ಮಾತಾಡೋ ಹುಡುಗಿನೇ ರಾತ್ರಿನೂ ಬಂದು ಐಟಮ್ ಇಳಿಸೋದು ಅಂತೇಳಿ. ಅವಾಗ ಅವ್ರೇನ್ ಮಾಡಿದ್ರು, ಎಲ್ಲಾ ಡ್ರೈವರ್ಸ್ಗೂ ಫೋನ್ ಹೇಳಿ ಈ ತರ ಹೆಣ್ಮಗು ಬರುತ್ತೆ ರಾತ್ರಿ ಹೊತ್ತು, ಅಲ್ಲಿ ನಿಯರಾಗಿ ಎಲ್ಲಾರು ಕೊಟ್ಟು ಹೋಗಿ, ಇಲ್ಲ ಬರುವಾಗ ಫೋನ್ ಮಾಡಿ ಆ ಮಗು ಬಂದು ಕಾಯೋದು ಬೇಡ ಅಂತೇಳಿ ಒಬ್ರು ವಯಸ್ಸಾದವ್ರು ಹೇಳಿ ಎಲ್ಲರೂ ಸರ್ ಯಾರಾದ್ರೂ ಬಂದು ಫೋನ್ ಮಾಡೋರು, ನನಗೆ ಗಾಡಿ ಬರ್ತಿದ್ದಂಗೆ ಫೋನ್ ಮಾಡೋರು, ಗಾಡಿ ಬಂದಿದೆ ಬನ್ನಿ ಅನ್ನೋರು. ನಾನು ಬರಲಿಲ್ಲ ಅಂತಂದ್ರೆ ಅವರಲ್ಲಿ TC ಪಾಯಿಂಟ್ ಅಲ್ಲಿ ಒಳಗಡೆ ಇಟ್ಟು TC ಅವ್ರಿಗೆ ಹೇಳ್ಬಿಟ್ಟು KSRTC ಬಸ್ ಸ್ಟ್ಯಾಂಡ್ ಹೇಳ್ಬಿಟ್ಟು ಹೋಗೋರು ಸರ್. ಆಗ ಆತರ ಹೆಲ್ಪ್ ಮಾಡೋರು ಸರ್ ನನಗೆ. ಅಮ್ಮನ ಜೊತೆಗೆ ಈ ತರ ಎಲ್ಲ ಜನರ ಸಹಕಾರ ನಿಮಗೆ ಸಿಕ್ಕಿದೆ ಅಂತೀರಾ? ಯಾವಾಗಾದ್ರೂ ಇದನ್ನ ವ್ಯಾಪಾರನ ಉದ್ಯಮನ ಏನೋ ಅನಿವಾರ್ಯ ಕಾರಣದಿಂದ ನಿಲ್ಲಿಸಂತ ಪರಿಸ್ಥಿತಿಗಳು ಏನಾದ್ರೂ ಎದುರಾಗಿದ್ವಾ? ಸರ್, ತುಂಬಾ ಆಗಿದೆ ಸರ್. ನನಗೆ ಹೇಳ್ಬೇಕಂದ್ರೆ ಸುಮಾರು ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಕೆಲವರು ಬೇಕು ಬೇಕಂತ ನನ್ನ ರಾತ್ರಿ ಬಂದು ಎದುರಿಸೋದು ಇದೆ, ಆಟೋಗಳಲ್ಲೆಲ್ಲ ಬಂದು ಎದುರಿಸಿರೋದು ಇದೆ. ಆಮೇಲೆ ಅಮ್ಮ ಅದನ್ನ ಎದುರು ನಿಂತು ಎದುರಿಸಿರೋದು ಇದೆ. ನಾನು ಆಟೋ ಗುರ್ತಿರ್ದು ಮತ್ತೆ ಮಾನಂದ್ರೆ ಬೆಳಿಗ್ಗೆ ಹೋಗಿ ಕೇಳಿರೋದು ಇದೆ. ಆಮೇಲೆ ಸ್ವಲ್ಪ ಕಾಂಪಿಟೇಷನ್ ಹೇಳಿದ್ನಲ್ಲ ಸರ್, ಕಾಂಪಿಟೇಷನ್ ಅಂತೇಳಿ. ಆಗ ನಾನು ಈ ಫೀಲ್ಡ್ ಇಂದ ಬಿಡಿಸ್ಬೇಕು, ಈ ಫೀಲ್ಡ್ ಇಂದ ದೂರ ಇಡಬೇಕು ಅಂತೇಳಿ ರಾತ್ರಿ ಎಲ್ಲ ನನಗೆ ಫೋನ್ ಮಾಡಿಸೋರು ಸರ್. ಬೇರೆ ಬೇರೆಯವರ ಹುಡುಗರೆಲ್ಲ ನಂಬರೆಲ್ಲ ಫೋನ್ ಮಾಡೋರು. ಕಂಪ್ಲೇಂಟ್ ಎಲ್ಲ ಆಗಿದೆ ಸರ್, ಇಶ್ಯೂಸ್ ಎಲ್ಲ ಆಗಿ ಪೊಲೀಸ್ ಎಲ್ಲ ವಾರ್ನ್ ಮಾಡಿ ತುಂಬಾನೇ ರಿಸ್ಕ್ ಇಂದ ಆಚೆ ಬಂದಿದ್ದೀನಿ. ಬಟ್ ಯಾವ್ದಕ್ಕೂ ನಾನು ಹಿಂದೆ ಹಾಕ್ಲಿಲ್ಲ ಸರ್, ಯಾಕಂದ್ರೆ ಇದು ನಾನು ಅಷ್ಟು ಆವರಿಸ್ಕೊಂಡಿದ್ದೆ ನಾನು ಈ ಫೀಲ್ಡ್ ಅಲ್ಲಿ, ಇದು ಮಾಡ್ಲೇಬೇಕು ಬಿಡಬಾರ್ದು ಅಂತ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ನಿಮಗೆ, ಗುಡ್ಡನ ಕಡಿದು ಹಸನ್ ಮಾಡಿ ಸಗಡಿ ನೀರು ಹಾಕಿಟ್ಟಿದ್ದೆ, ಬಂದು ರಂಗೋಲಿ ಹಾಕೋರ್ಗೆ ತುಂಬಾ ಸುಲಭವಾಗಿ ಹಾಕ್ತಾರೆ ಅಂತೇಳಿ. ಬಟ್ ಗುಡ್ಡ ಕಡಿದ್ರೆ ಇದನ್ನೆಲ್ಲ ಫೇಸ್ ಮಾಡೋದನ್ನ ಕಷ್ಟ ಆಗಲ್ಲ ಸರ್. ಹಾಗಾಗಿ ನನಗೇನ ಅವರೆಲ್ಲ ಮ್ಯಾಟರ್ ಅಂತ ಅನಿಸ್ಲಿಲ್ಲ ಸರ್ ನನಗೆ. ವ್ಯಾಪಾರ ಒಂದು ಸವಾಲಾಗಿ ಸ್ವೀಕರಿಸಿದ್ರ? ಹೌದು ಸರ್, ಯಾಕಂದ್ರೆ ಆ ಟೈಮ್ ನನ್ಗೆ ಆ ವ್ಯವಹಾರ ತುಂಬಾ ಇಂಪಾರ್ಟೆಂಟ್ ಇತ್ತು ಸರ್, ಮನೆ ಪರಿಸ್ಥಿತಿಗೆ. ಯಾಕಂದ್ರೆ ನಮ್ ತಮ್ಮ ತೀರೋದಾಗ ನಮ್ಮ ಮನೆ ಪರಿಸ್ಥಿತಿನೇ ಬೇರೆ ತರ ಆಗಿತ್ತು. ಆ ಟೈಮಲ್ಲಿ ಯಾರು ಅಮ್ಮನ ಸಂಬಂಧ, ಒಂದ್ ಕಾಲದಲ್ಲಿ ಅಮ್ಮನೇ ಸಾಕ್ತಾರಂತ ಅವ್ರ ಅಕ್ಕ ತಂಗಿಯರ ಮಕ್ಕಳಾಗ್ಲಿ ಅವ್ರ ಅಕ್ಕ ತಂಗಿಯರಾಗ್ಲಿ ಯಾರು ನಮ್ ಕೈ ಹಿಡಿಲಿಲ್ಲ ಸರ್. ಆ ಟೈಮಲ್ಲಿ ಬದುಕಿದಾರ ಸತ್ತಿದಾರ ಅಂತ ಕೂಡ ನೋಡಕ್ ಯಾರು ಬರ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಎಲ್ಲ ಮನೇಲಿ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ನಮ್ಗೆ ಒಂದ್ ಹೊತ್ತಿಂದ ಊಟಕ್ಕೂ ತುಂಬಾ ಕಷ್ಟ ಆಗಿತ್ತು. ಅಮ್ಮ ಅವಾಗ ಬೇರೆ ಕಡೆ ಕೆಲ್ಸಕ್ಕೆಲ್ಲ ಹೋಗಿ ಬರೋರು. ಆ ಟೈಮಲ್ಲಿ ಮತ್ತೆ ಪರಿಚಯಸ್ಥರು ಒಬ್ರು ಬಂದು ಬೇರೆ ಕಡೆ ಅಮ್ಮ ಕೆಲಸ ಮಾಡೋದನ್ನ ನೋಡಿ ನಮಗೆ ಬಂದು ಬೈದು ಹೇಳಿ ಇಷ್ಟು ಓದಿಸಿದಾರೆ ಇನ್ನೂ ಕೆಲಸ ಮಾಡ್ಬೇಕಂತಂದಾಗ ನನಗೂ ಗೊತ್ತಿರಲಿಲ್ಲ ಸರ್ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತೇಳಿ. ಆಮೇಲೆ ಗೊತ್ತಾಗಿ ಆಮೇಲೆ ನಾನು ಕೆಲಸ ಹುಡ್ಕಕ್ ಶುರು ಮಾಡಿ ಅವಾಗ ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಬಿಟ್ಟು ಮನಸ್ಸು ಬೇಜಾರಾಗಿ ಬಿಟ್ಟು ಈ ವ್ಯವಹಾರ ಇಟ್ಕೊಂಡೆ ಸರ್ ನಾನು. ವ್ಯಾಪಾರ 1 KG ಇಂದ ಪ್ರಾರಂಭ ಮಾಡಿ ಅಪ್ ಟು ಎಷ್ಟು KG ವರೆಗೂ ಮಾರಾಟ ಮಾಡ್ತೀರಾ? ಸರ್, ಈಗ 200-250 KG ವರೆಗೂ ಮಾಡ್ತೀನಿ ಸರ್. ಈಗ ಇದಕ್ಕಿಂತ ಜಾಸ್ತಿ ಮಾಡಿದಂತ ಮಾಡಿದೀವಿ ಸರ್. ಅಲ್ಲ, ಮಾಡಿದೀವಿ. ಅದೇ ಆಫ್ಟರ್ ಲಾಕ್ಡೌನ್ ನಮ್ಗೆ ತುಂಬಾ ಲಾಸ್ ಆಗಿದಾಗ ನಿಲ್ಲಿಸ್ಬಿಟ್ಟಿರೋ ಐಟಮ್ಗಳನ್ನ ಸಪ್ಲೈ ಮಾಡೋದು. ಈ ಉದ್ಯಮದಲ್ಲೂ ಲಾಸ್ ಲಾಭ ಎರಡೂ ಇರುತ್ತ? ಹೌದು ಸರ್, ಪ್ರಾಫಿಟ್ ಲಾಸ್ ಎರಡು ಇರುತ್ತೆ. ಯಾಕಂದ್ರೆ ಇದು ಫ್ರೆಶ್ ವೆಜಿಟೇಬಲ್ ಇದ್ದಾಗೆ ಸರ್. ಇವತ್ತಿಂದ ಐಟಮ್ ಇದು ನಾವೀಗ ತರಿಸೋದು ಸ್ವಲ್ಪ ಕ್ವಾಲಿಟಿ ಐಟಮ್ ತರಿಸ್ತೀವಿ, 2-3 ದಿನ ಉಳಿಯುತ್ತೆ ಸರ್. ಅದರ 3ನೇ ದಿನಕ್ಕೆ ಆಲ್ರೆಡಿ ಐಟಮ್ ಹಾಳಾಗುತ್ತೆ. ನಾವು ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ ಅದು. ಅದು 5-6 ದಿನ ಲೈಫ್ ಸ್ಟೈಲ್ ಇರುತ್ತೆ, ಲೈಫ್ ಇರುತ್ತೆ ಅದಕ್ಕೆ. ಬಟ್ ಏನಂತಂದ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗಾಗಿ ಯಾರು ತಗೊಳಕ್ ಇಷ್ಟನೂ ಪಡಲ್ಲ. ಫ್ರೆಶ್ ಇರೋದು ತಗೊಳಕ್ ಇಷ್ಟಪಡ್ತಾರೆ, ಸ್ವಲ್ಪ ಕಲರ್ ಶೇಡ್ ಆಗಿದೆ ಯಾರು ತಗೊಳಕ್ ಇಷ್ಟಪಡಲ್ಲ ಸರ್. ಲಾಸ್ ಪ್ರಾಫಿಟ್ ಇದ್ದೇ ಇರುತ್ತೆ ಸರ್. ಆದಷ್ಟು ಗುಣಮಟ್ಟ ಗುಣಮಟ್ಟ ಕಾಪಾಡಬೇಕು. ಈ ಶ್ರಾವಣ ಮುಗಿದ ಮೇಲೆ ಸರ್ ಆಷಾಢದಲ್ಲಿ ತುಂಬಾನೇ ಬಿಸ್ನೆಸ್ ಬಿದ್ದೋಗುತ್ತೆ ನಮಗೆ. ಹೌದು, ಈಗಾಲೇ ಪ್ರಾರಂಭ ಮಾಡಿ 13 ವರ್ಷ ಆಯ್ತಾ ಮೇಡಮ್? 13 ವರ್ಷ. ಅಣಬೆ ಅದ್ರ ಜೊತೆಗೆ ಈ ಬೇಬಿ ಕಾರ್ನರ್, ಚಿಪ್ಸ್ ಇಂಥವನ್ನೆಲ್ಲ ಇದನ್ನು ಮಾಡಿದೆ ಅಂತಂದ್ರೆ ಇದು ಯಾವ ಕಡೆಯಿಂದ ತರಿಸ್ತೀರಾ ಸರ್? ಬೇಬಿ ಕಾರ್ನರ್ ನಮ್ ಚನ್ನಪಟ್ಟಣದಿಂದ ಬರುತ್ತೆ ಸರ್, ಬಿಡದಿ ಚನ್ನಪಟ್ಟಣದಿಂದ ಬರುತ್ತೆ, ಮಂಡ್ಯದಿಂದ ಬರುತ್ತೆ. ನಮ್ಗೆ ಚನ್ನಪಟ್ಟಣದ ಹುಡುಗರು ಬಂದು ಬೆಂಗಳೂರಿಗೆ ತಂದು ಮಾರ್ಕೆಟ್ ಮಾಡ್ತಾರೆ, ಅವರೇ ಬಸ್ಸಿಗೆಲ್ಲ ಹಾಕಿ ಕಳಿಸ್ತಾರೆ ಸರ್. ಇದನ್ನೆಲ್ಲ ಎಲ್ಲಿ ಯಾವ ತರ ಮಾರಾಟ ಮಾಡಿದ್ರೆ ಅಂಗಡಿ ಸರ್? ಇದು ಬೇರೆ ಕಡೆ ನಂದೇನು ಐಟಮ್ ಇಲ್ಲ, ಮೊದಲು ತಿರುಪತಿಗೆಲ್ಲ ಕಳಿಸ್ತಿದೆ ಸರ್, ಡೈಲಿ ಒಂದು 300 ಕೆಜಿ ವರೆಗೂ ತಿರುಪತಿಗೆಲ್ಲ ಕಳಿಸ್ತಾ ಇದ್ದೆ. ಅದೇ ಹೇಳಿದ್ರೆ ಸರ್ ಲಾಕ್ಡೌನ್ ಟೈಮಲ್ಲಿ ತುಂಬಾ ಲಾಸ್ ಆಗಿ ನಮ್ಗೆ ದುಡ್ಡುಗಳೆಲ್ಲ ಲಾಕ್ ಆಗಿ ಅವಾಗಿಂದ ಹೊರಗಡೆ ಕಳ್ಸೋದ್ ಬಿಟ್ಟಿದ್ದೀನಿ ಸರ್. ಈಗ ಇಲ್ಲೇ ಲೋಕಲ್ ಎಲ್ಲ ಮಾತ್ರ, ಲೋಕಲ್ ನಮ್ಮ ಹೋಟೆಲ್ಗೆ ಮತ್ತೆ ಮನೆ ಕಸ್ಟಮರ್ಸ್ ಬರ್ಕರು ಬರ್ತಾರೆ, ಮತ್ತೆ ಈ ಮದ್ವೆ ಆರ್ಡರ್ ಫಂಕ್ಷನ್ ಆರ್ಡರ್ಗಳ ಆರ್ಡರ್ಗಳು ಸಿಗುತ್ತೆ ಸರ್, ಅವಾಗಷ್ಟೇ ತಂದ್ಕೋತೀನಿ ನಾನು. ನೀವು ಈ ತರ ಎಲ್ಲ ಒಂದೊಂದು ಅಂಗಡಿಗಳಿಗೂ ಡಾಬಗಳಿಗೆಲ್ಲ ಕೊಡ್ತಿರಲ್ಲ, ನಿಮ್ಮನ್ನೆಲ್ಲ ಒಂದು ಗೌರವಯುತವಾಗಿ ನಡೆಸ್ಕೊಂತಾರ ಮೇಡಮ್? ಸರ್ ತುಂಬಾ ಗೌರವವಾಗಿ ನಡೆಸ್ಕೋತಾರೆ ಸರ್. ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ, ಯಾವ ಹೋಟೆಲ್ ಅಂತ ಹೇಳಲ್ಲ, ಬಾರ್ ಅದು ಆಕ್ಚುಲಿ ಒಂದ್ ದೊಡ್ಡ ಬಾರ್ ಅದು. ನಾನು ಒಂದ್ಸಲ ಐಟಮ್ ಕೊಡಕ್ ಹೋಗಿದ್ದೆ ಸರ್, ಅವಾಗ ಅಲ್ಲಿ ಸಪ್ಲೈ ಮಾಡಂತ ಹುಡುಗ ನನಗೆ ಓ ಅಂತ ಕರೆದಿದ್ದ ನನಗೆ. ಅದಕ್ಕೆ ಅಲ್ಲಿ ಓನರ್ ಅಲ್ಲೇ ನಿಂತಿದ್ದವ್ರ ಅಂಕಲ್ ಬಂದ್ಬಿಟ್ಟು ತಲೆಗೆ ಅವನಿಗೆ ಹೊಡೆದು, ಆ ಹೆಣ್ಮಗ ಅದಕ್ಕೆ ಅಕ್ಕ ಅಂತ ಕರಿಬೋದಲ್ವಾ ನೀವು, ಮರ್ಯಾದೆ ಕೊಡ್ಬೋದಲ್ವಾ, ದುಡ್ಕೊಂಡು ತಿನ್ನೋದಕ್ಕೆ ಬರ್ತಾಳ ಅವಳಲ್ವಾ ಅಂತೇಳಿ ಅವ್ರು ಅವಾಗ ಹೇಳಿದ್ರು. ಆ ಒಂದು ಮಾತು, ಆ ಒಂದು ಇನ್ಸಿಡೆಂಟ್ ಸರ್, ನನ್ಗೆ ಯಾರೇನಂದ್ರು ನನ್ಗೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ಅನ್ನೋದೊಂದು ಬಂತು. ಯಾಕೆಂದ್ರೆ ನಮ್ಮನ್ನ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ನಾವ್ ಹೇಗಿರ್ತೀವೋ ಅದನ್ನ ಸ್ವೀಕಾರ ಮಾಡ್ತಾರೆ ಸರ್. ಜನಗಳಿಗೆ ಈಗ ಗೊತ್ತಾಗಿದೆ ಈಗ ಮರ್ಯಾದೆಯಿಂದ ದುಡ್ಕೊಂಡು ತಿನ್ನೋರು ಹೇಗಿರ್ತಾರೆ, ಏನು ಏತಂದ್ ಈಗ ಮರ್ಯಾದೆಯಿಂದ ದುಡ್ಕೊಂಡು ತಿನ್ನೋರಿಗೆ ಬೆಲೆ ಇರುತ್ತೆ ಸರ್. ಕೆಲವರು ನಮ್ಮನ್ನ ಕಂಡಮಾಗಿ ನೋಡ್ತಾರೆ, ಕಂಡಮಾಗಿ ಮಾಡ್ತಾರೆ ಇಟ್ಕೋತಾರೆ, ಬಟ್ ಅದೆಲ್ಲ ಮ್ಯಾಟರ್ ಆಗಲ್ಲ ಸರ್, ನಮಗ್ ಬೆಲೆ ಸಿಗುತ್ತಲ್ಲ ಅದೇ ಖುಷಿ ಅನ್ನೋ ವಿಚಾರಗಳು. ಆ ಒಂದು ಇನ್ಸಿಡೆಂಟ್ ನಾನು ಇನ್ನೂ ಲೈಫ್ ಅಲ್ಲಿ ಮರೆಯಲ್ಲ ಸರ್ ನಾನು, ಯಾಕೆಂದ್ರೆ ಅವ್ರ ಅವತ್ತ ಅವ್ರ ಹುಡುಗನ್ಗೆ ಹೇಳಿದ್ ವಿಚಾರ ಇತ್ತಲ್ಲ ಅದಿದ್ದೇ ಇರ ಸರ್. ಹೌದು, ಯಾಕಂದ್ರೆ ನಾವ್ ಏನ್ ಮಾತಾಡೋದು ಬಾಯೆ, ಅಕ್ಕ ಅನ್ನೋದು, ಅಣ್ಣ ಅನ್ನೋದು, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಒಳ್ಳೆ ಇದ್ರಲ್ಲಿ ನಡೆಸ್ಕೋಬೇಕು. ನಮಗೂ ಅಕ್ಕ ತಂಗಿ ಎಲ್ಲ ತಾಯಿ ಇರ್ತಾರಲ್ವಾ ಮೇಡಮ್? ಇದು ನೀವು ವ್ಯಾಪಾರನ ಬರೀ ಇಲ್ಲೇನಾ, ಈ ಆನ್ಲೈನ್ ಅಲ್ಲಿ ಕೆಲವರೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ, ಆ ಟೈಪ್ ಮಾಡ್ತಾರೆ ಸರ್? ಆನ್ಲೈನ್ ಅಲ್ಲ ನಂದು ಅಪ್ಡೇಟ್ ಮಾಡಿದ್ದೆ ಸರ್, ಅದೇ ಹೇಳಿದ್ನಲ್ಲ ಅಪ್ಡೇಟ್ ಮಾಡಿದ್ವಿ ಆನ್ಲೈನ್ ಅಲ್ಲ, ಇದು ಜಸ್ಟ್ ಎಲ್ಲೋ ಇಂಡಿಯಾ ಮಾರ್ಟ್ ಅದ್ರಲ್ಲೆಲ್ಲ ಅಪ್ಡೇಷನ್ ಇತ್ತು ನಮ್ಮದೆಲ್ಲ, ಈಗೆಲ್ಲ ತೆಗ್ಸಿದ್ವಿ ಸರ್, ಈಗೆಲ್ಲ ಮಾರ್ಕೆಟಿಂಗ್ ಎಲ್ಲ ಗೊತ್ತಾಗಿದೆಯಲ್ಲ, ಹಾಗಾಗಿ ಈಗ ಆನ್ಲೈನ್ ಎಲ್ಲ ಈಗ ಬಿಟ್ಟಿದೀವಿ ಸರ್, ಅದ್ರಲ್ಲಿ ನಮ್ಗೆ ನೆಸೆಸಿಟಿ ಇಲ್ಲ ಈಗ ಅದ್ರಲ್ಲಿ. ಈಗ ನೀವು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ ಸರ್? ಈಗ ಮನೆಯಲ್ಲಿ ಅಮ್ಮ ನಾನು ನಮ್ಮ ಅದೇ ತೀರೋದ್ರು ಅಂತಂದ್ರೆ ನಮ್ಮ ಬ್ರದರ್ ಮಗಳು ಇದಾರೆ ಅಷ್ಟೇ, ತಂಗಿಗ್ ಮದ್ವೆ ಆಗಿದೆ, ಅವ್ರು ಮಂಗಳೂರದ ಈಗ ಜಸ್ಟ್ ಈಗ ಮನೇಲಿ ಇದಾರೆ, ಅಮ್ಮನಿಗೋಸ್ಕರ ಬಂದಿದ್ದಾರೆ, ತಮ್ಮ ಇದಾರೆ ಸರ್. ತಮ್ಮ ಇದಾರೆ, ನೀವೊಬ್ಬರೇ ಇದೆಲ್ಲ ಕಷ್ಟಪಡದ ನಿಮ್ ತಮ್ಮ? ಇಲ್ಲ ಸರ್, ತಮ್ಮ ಇದಾರೆ, ತಮ್ಮ ಹೋಗ್ತಾರೆ ರಾತ್ರಿ ಅವ್ರು ಹೋಗ್ತಾರೆ, ಒಂದೊಂದ್ಸಲ ಇಬ್ರು ಹೋಗ್ತಿವಿ, ಒಂದೊಂದ್ಸಲ ಅವ್ರು ಇದ್ರೆ ನಾನು ಹೋಗ್ತೀನಿ, ಅಮ್ಮ ನಾನು ಹೋಗ್ತಿವಿ, ಎಲ್ಲ ಅವ್ರು ಹೋಗ್ತಾರೆ ಸರ್. ಹಗಲು ರಾತ್ರಿ ಪೂರ್ತಿ ಕಷ್ಟಪಡ್ಬೇಕಾಗತ್ತೆ ನೀವು? ಹಾ ಸರ್, ಇರುತ್ತೆ, ವರ್ಕ್ ಇರುತ್ತೆ, ಡಿವೈಡ್ ಮಾಡ್ಕೊಂಡಿದೀವಿ, ಅವ್ರು ಹೋಗಕ್ ಆಗದೆ ಜಾಗಕ್ಕೆ ನಾನು ಹೋಗ್ತೀನಿ, ಬಟ್ ಎಲ್ಲ ಕಡೆ ಕವರ್ ಮಾಡಿದ್ದಾರೆ. ಮಾರ್ಕೆಟಿಂಗ್ ನಾನು ಮಾಡ್ತೀನಿ ಸರ್, ಮಾರ್ಕೆಟಿಂಗ್ ಮಾಡಿರೋದನ್ನ ಅವ್ರು ಸಪ್ಲೈ ಮಾಡ್ಕೊಂಡು ಹೋಗ್ತಾರೆ, ಬಟ್ ಕೆಲವೊಂದ್ ಕಡೆ ಹೋಗಲ್ಲ, ಸ್ವಲ್ಪ ರಿಸ್ಕ್ ಇದೆ ಪೇಮೆಂಟ್ ಅಂದಾಗ ನಾನು ಹೋಗ್ತೀನಿ. ಈಗ ಪೇಮೆಂಟ್ ರಿಸ್ಕ್ ಅಂತಿರಲ್ಲ ಮೇಡಮ್, ನಿಮಗೆ ನೀವು ಕೊಟ್ಟಿದ್ದಕ್ಕೆ ಕರೆಕ್ಟ್ ಆಗಿ ಎಲ್ಲರೂ ನಿಮ್ಗೆ ಹಣ ವಾಪಸ್ ಕೊಟ್ಟು ನಿಮ್ಮ ಒಂದು ಇದು ಮಾಡ್ತಾರ ಸರ್? ತುಂಬಾ ಜನ ಆನ್ ಪೇಮೆಂಟ್ ಮಾಡ್ತಾರೆ, ಕೆಲವರು ಇವತ್ತು ತಗೊಂಡು ನಾಳೆ ಕೊಡ್ತಾರೆ, ಇನ್ನು ಕೆಲವರು ನೋಡ್ರಿ ಕೆಲವು ಓಟಗಳು ಮುಚ್ಕೊಂಡು ಹೋಗಿದೆ, ಎಷ್ಟೋ ದುಡ್ಡುಗಳು ಬರ್ಬೇಕು ನಮಗೆ. ಉದಾಹರಣೆಗಳು ಇದಾವೆ ಸರ್, ತುಂಬಾ ಕಳ್ಕೊಂಡಿದ್ದೀನಿ ನಾನು. ಈಗ ಹೊಸದಾಗಿ ಮಾರ್ಕೆಟ್ ಬಂದವ್ರಿಗೆ ಅದು ಗೊತ್ತಾಗಲ್ಲ, ಏನ್ ಕಳ್ಕೊಂಡಿರ್ತಾರ ಅನ್ನೋದು ಗೊತ್ತಾಗಲ್ಲ, ಜೋಶಾಗಿ ಬರ್ತಾರೆ, ಆಮೇಲೆ ಎಲ್ಲ ಮಾರ್ಕೆಟ್ ಹಾಳು ಮಾಡಿ ಒಂದು. ಈಗ ನಾವು ನೋಡಿ ಒಂದ್ ರೇಟಿಗೆ ಕೊಡ್ತೀವಿ ಅಂತಂದ್ರೆ, ಈಗ ಎಕ್ಸ್ಪೀರಿಯನ್ಸ್ ಇರುತ್ತೆ, ಇವತ್ತು ನಮಗೆ 300 ರೂಪಾಯಿ ಸಿಕ್ಕಾಗ ನಾವು 180 ರೂಪಾಯಿ ಕೊಡ್ಬೇಕಾಗುತ್ತೆ, 200 ರೂಪಾಯಿ ಕೊಡ್ಬೇಕಾಗುತ್ತೆ. ಈಗ 160 ರೂಪಾಯಿ ತಂದಾಗ್ಲೂ 200 ರೂಪಾಯಿ ಕೊಟ್ಟಾಗ ಮಾತ್ರ ನಮಗೆ ಅದು ವರ್ಕೌಟ್ ಆಗೋದು, ಇಲ್ಲೇ ಇದ್ದಾಗ ಲಾಸ್ ಆಗುತ್ತೆ. ಯಾಕೆಂದ್ರೆ 365 ದಿನ ಮಾರ್ಕೆಟ್ ಒಂದೇ ತರ ಇರೋದಿಲ್ಲ. ಈಗ ನೋಡ್ರಿ ಶ್ರಾವಣದಲ್ಲೇ ಒಂಥರ ಮಾರ್ಕೆಟ್ ಇರುತ್ತೆ, ಆಮೇಲೆ ಆಷಾಢದಲ್ಲಿ ಒಂಥರ ಮಾರ್ಕೆಟ್ ಇರುತ್ತೆ, ಇವೆರಡೂ ಬಿಟ್ಟು ಬೇರೆ ದಿನಗಳು ಒಂಥರ ಮಾರ್ಕೆಟ್ ಇರುತ್ತೆ ಸರ್, ಆವರೇಜ್ ಆಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ರೇಟ್ ಅಂತ ಫಿಕ್ಸ್ ಮಾಡಿರ್ತೀವಿ, ಬಟ್ ಅದು ಗೊತ್ತಿಲ್ಲದ್ರೆ ಏನ್ ಮಾಡ್ತಾರೆ, ಈಗ ಸಡನ್ ಆಗಿ ಬರೋರು ಜೋಶಲ್ಲಿ ಮಾರ್ಕೆಟ್ ಮಾಡ್ಬಿಡ್ತಾರೆ ಕಡಿಮೆ ರೇಟಿಗೆಲ್ಲ ಕೊಟ್ಟು. ಆ ಟೈಮಲ್ಲಿ ಏನಾಗಿದೆ ಅಂದ್ರೆ, ನನಗೆ ಬೇರೆಯವ್ರು ಬಂದು ಕಡಿಮೆ ರೇಟಿಗೆ ಮಾರ್ಕೆಟ್ ಮಾಡಿದಾಗ ಸುಮಾರು ಹೋಟೆಲ್ಗಳಲ್ಲಿ ಪೇಮೆಂಟ್ಗಳು ಬಾಕಿ ಇದ್ವು, ಅದೆಲ್ಲ ವಾಶ್ ಔಟ್ ಆಗೋಯ್ತು ಸರ್, ಅದೆಲ್ಲ ಕ್ಲಿಯರ್ ಆಗೋಯ್ತು. ಅವ್ರು ಹೇಳೋದು ಇಷ್ಟು ವರ್ಷ ನೀವು ಎಷ್ಟು ದುಡ್ಡು ತಿಂದ್ರೆ ನಮ್ಮದು ಅಂತೇಳಿ, ಬಟ್ ನಾವೆಷ್ಟು ಲಾಸ್ ಅನುಭವಿಸಿರ್ತೀವಿ ಅಂತೇಳಿ ಅವ್ರಿಗೂ ಗೊತ್ತಿರಲ್ಲ, ಹೊಸದಾಗಿ ಮಾರ್ಕೆಟ್ ಮಾಡ್ಕೊಂಡ್ರಿಗೂ ಗೊತ್ತಿರೋದಿಲ್ಲ. ಕಣ್ಣ ಮುಚ್ಚಲ ಬಂದು ಮಾರ್ಕೆಟ್ ಮಾಡ್ತಾರೆ ಸರ್ ಕಣ್ಣು ಮುಚ್ಚಿ, ಬಟ್ ಅದಾದ್ಮೇಲೆ ಅವ್ರು ಕೆಲವು ದಿನ ಹೋಗ್ತಾ ಹೋಗ್ತಾ ಹೋಗ್ತಾ ಅವ್ರಿಗೆ ಯಾವಾಗ ಲಾಸ್ ಅನ್ನೋದು ಕೈ ಸುಡುತ್ತಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಯಾಕೆ ಇವ್ರು ಇಷ್ಟು ರೇಟಿಂಗ್ ಮಾರ್ತಾ ಇದ್ರೆ ಇಷ್ಟು ನಂಗೆ ಲಾಸ್ ಆಗಿದೆ. ಸುಮಾರು ಸಲ ಕೆಲವು ನಾನು ಕೇಳಿದ್ದು ಉಂಟು ಸರ್, ಇಷ್ಟು ಲಾಸ್ ಆಗುತ್ತೆ ನೀವು ಹೆಂಗ್ ಮಾಡ್ತಾ ಇದೀರಾ ಅಂತೇಳಿ, ಅವಾಗ ನಾನು ಅದು ಉತ್ತರ ಕೊಟ್ಟಿರೋದು ಉಂಟು ಅವ್ರಿಗೆ. ಅಂದ್ರೆ ಎಲ್ಲಾ ಒಂದು ರಂಗದಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕಂತೀರಾ? ಹೌದು ಸರ್. ಮುಂದಿನ ಬೇರೆ ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಸರ್, ಇದು ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋದು ನನಗೆ ಸ್ಟಾರ್ಟಿಂಗ್ ಇಂದನು ಕನಸು. ಬಟ್ ಇದು ತುಂಬಾನೇ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ನೋಡ್ಬೇಕು ಸರ್, ದೇವ್ರ ದಯೆ. ಅದು ನಾನು ಈಗ ಮಹಾರಾಷ್ಟ್ರದಲ್ಲಿ ಕೆಲವು ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಮಾಡ್ತಾ ಇದಾರೆ ಸರ್. ಅವರು ಈಗ 3 ತಿಂಗಳು ಟ್ರೈನಿಂಗ್ ಇದೆ ಅಲ್ಲಿ ಹೋದ್ರೆ, ಅದು ಮುಗಿಸ್ಕೊಂಡಾಗ ಅದು ಯಾವ ರೀತಿ ಮಾಡ್ಬೇಕು, ಆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಟೆಂಪರೇಚರ್ ಹೇಗೆ ಮೇಂಟೈನ್ ಮಾಡ್ಬೇಕು ನಾವು, ಅದೆಲ್ಲ ಸ್ವಲ್ಪ ಟ್ರೈನಿಂಗ್ ಇದೆ. ಬಟ್ ಅಲ್ಲಿ ನಾವು ಹೋಗಿ ಆ ಭಾಷೆಗೂ ಅದು ಊಟಕ್ಕೂ ಒಂದಕ್ಕೆ ಆಗಲ್ಲ, 1 ವಾರ 15 ದಿನ ಅಂದ್ರೆ ಹೋಗ್ಬೋದು. ಬಟ್ 3 ತಿಂಗಳು ಅಂದ್ರೆ ಸ್ಟೇ ಮಾಡಕ್ ಕಷ್ಟ ಆಗುತ್ತೆ, ಹಂಗಾಗಿ ಸ್ವಲ್ಪ ಹೋಗ್ತಾ ಇಲ್ಲ. ಬಟ್ ಹೋಗ್ಬೇಕು ಸರ್, ಹೋಗಿ ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋದಿದೆ, ದೇವ್ರದ್ದು ಏನಾದ್ರು ಇದ್ದಾಗ ನೋಡ್ಬೇಕು. ಬಟ್ ಹೊರಗಡೆ ಸ್ವಲ್ಪ ಬರೋದಿದೆ, ಕಲೆಕ್ಷನ್ಸ್ ಅವೆಲ್ಲ ಬಂದ್ರೆ ನೋಡೋಣ ಅಂತ ಇದೀನಿ. ಹೆಚ್ಚು ವ್ಯಾಪಾರಕ್ಕೆ ಒತ್ತು ಕೊಟ್ಟಿದ್ರ ಈಗ ನಮ್ಮ ಒಂದು ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ರ ಬಗ್ಗೆ ತರಬೇತಿ ಕೊಡ್ತಾರೆ, ತರಬೇತಿ ಮಾಡ್ಕೊಂಡು ಓನ್ ಆಗಿ ನೀವು ಉತ್ಪಾದನೆ ಮಾಡ್ಬೇಕು ಅಂತ ಏನ್ ಮನಸ್ಸಿಗೆ ಬರ್ಲಿಲ್ಲ ಸರ್? ಬಂದಿದೆ, ಅದೇ ಹೇಳ್ತೀನ ಸರ್. ಇದರಲ್ಲಿ ಈಗ ಪ್ರೆಸೆಂಟ್ ನಮಗೆ 3 ರೀತಿಯ ಅಣಬೆಗಳು ಸಿಗುತ್ತೆ ನಮಗೆ, ಆಯಿಸ್ಟರ್, ಮಿಲ್ಕಿ ಅಂತೇಳಿ, ಮತ್ತೆ ಬಟನ್ ಮಶ್ರೂಮ್ ಅಂತೇಳಿ. 3 ತರ ಬರುತ್ತಾ ಮೇಡಮ್? 3 ತರ ಸರ್, ಸುಮಾರಿದೆ. ಬಟ್ ಈಗ ಚಾಲ್ತಿಯಲ್ಲಿರೋದು ಕೆಲವೊಂದು, ಇಲ್ಲಿ ಲೋಕಲ್ ಅಲ್ಲಿ ಚಾಲ್ತಿಯಲ್ಲಿರೋದು, ಕರ್ನಾಟಕದಲ್ಲಿ ಚಾಲ್ತಿರೋದು ಈ 3 ಮಶ್ರೂಮ್ ತುಂಬಾ ಇದು. ಬಟ್ ಏನಂತಂದ್ರೆ ಈ ಬಟನ್ ಮಶ್ರೂಮ್ ಅನ್ನೋದು ಇದೆಯಲ್ಲ ಸರ್, ಇದಕ್ಕೆ ಲೈಫ್ ಇರುತ್ತೆ, ಎಲ್ಲ ಹೋಟೆಲ್ಗಳಲ್ಲೂ ತಗೋತಾರೆ, 365 ದಿನ ಇದಕ್ಕೆ ಬೇಡಿಕೆ ಇದೆ. ಆಮೇಲೆ ಮಿಲ್ಕಿ ಮಶ್ರೂಮ್ ಇಲ್ಲಿ ಯಾರು ತಿನ್ನೋದಿಲ್ಲ ಸರ್, ತಗೊಳ್ಳಲ್ಲ. ಕೇರಳ ಕಡೆ ತುಂಬಾ ಹೋಗುತ್ತೆ, ಆಯಿಸ್ಟರ್ ಮಶ್ರೂಮ್ ಕೇರಳ ಕಡೆ, ಮಂಗಳೂರು ಕಡೆ ತುಂಬಾ ಹೋಗುತ್ತೆ, ಇಲ್ಲಿಲ್ಲ. ಆಯಿಸ್ಟರ್ ಮಶ್ರೂಮ್ ನ ನಾವು ಎಲ್ಲಿ ಹೇಗ್ ಬೇಕಾದ್ರೂ ಬೆಳಿಬಹುದು ಸರ್, ಅದಕ್ಕೆ ನಿಂತದೇ ಟೆಂಪರೇಚರ್ ಇರಬೇಕು, ಇಷ್ಟಲ್ಲೇ ಇರ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟ್ ಅದು. ಮಿಲ್ಕಿ ಮಶ್ರೂಮ್ ಇಲ್ಲಿ ಹೋಗದೆ ಇರೋದ್ರಿಂದ ಇಲ್ಲಿ ನಮ್ ವಾತಾವರಣಕ್ಕೂ ಅದು ಬರೋದೇ ಇಲ್ಲ. ಬಟನ್ ಮಶ್ರೂಮ್ ಇಷ್ಟೇ -10 ಡಿಗ್ರಿ ಅಲ್ಲೇ ಬೆಳಿಬೇಕು, ಇಷ್ಟೇ ಟೆಂಪರೇಚರ್ ಇರಬೇಕು ಅನ್ನೋದು ಇರೋದ್ರಿಂದ ಅದು ಸರ್. ಇವಾಗ ನಾವು ಬಲ್ಕ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯಾಗಿ ಪ್ರೊಡಕ್ಷನ್ ಮಾಡಿದಾಗ ಏನಾಗುತ್ತಂದ್ರೆ ಲಾಸ್ ಇಲ್ದಂಗ ಹೋಗ್ತೀವಿ ಸರ್. ಈಗ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು 500 ರೂಪಾಯಿಗೆ ಮಾಡ್ತೀವಿ ಅಂತಂದ್ರೆ ಅಲ್ಲಿಗೆ ಲೇಬರ್ ಕಾಸ್ಟ್, ಕರೆಂಟ್ ಬಿಲ್ಲು, ಮತ್ತೆ ಈ ರಾ ಮೆಟೀರಿಯಲ್ಸ್ ಇದೆಲ್ಲ ಏನು ತೆಗಿಯೋದಕ್ಕೆ ಬರೋದಿಲ್ಲ. ಈ ತರ ಬೇರೆ ಖರ್ಚುಗಳೆಲ್ಲ ಬರ್ತಾವಲ್ಲ ಮೇಡಮ್ ನಿಮ್ಗೆ ಸರ್? ಈಗಿರೋ ಪರಿಸ್ಥಿತಿಗೆ ನಾವು ನೀರನ್ನು ಕೂಡ ಕೊಂಡ್ಕೋಬೇಕು, ಖಾಲಿ ಒಣ ಹುಲ್ಲನ್ನು ಕೂಡ ಕೊಂಡ್ಕೋಬೇಕು, ಕರೆಂಟ್ ಕೊಂಡ್ಕೋಬೇಕು, ಮತ್ತೆ ಇರೋ ಜಾಗನು ಕೊಂಡ್ಕೋಬೇಕು. ಈ ಕೆಲಸದವರಿಗೆ ನ್ಯಾಯವಾಗಿ ಅವಾಗಿನ ತರ ಕೂಲಿ ಕೆಲಸರೆಲ್ಲ ಯಾರಿಗೆ ಸಿಗಲ್ಲ, ಇರೋದ್ರಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾನೇ ರಿಸ್ಕ್ ಇದೆ ಸರ್. ಈಗ ಪ್ಲಾಸ್ಟಿಕ್ ಬೈ ಮಾಡ್ಬೇಕು, ಗ್ರಾಸ್ ಬೈ ಮಾಡ್ಬೇಕು, ಮತ್ತೆ ಅದು ಸ್ಪಾಂಜ್ ಎಲ್ಲ ಬೈ ಮಾಡ್ಬೇಕು, ಪ್ರತಿಯೊಂದು ಬೈ ಮಾಡ್ಬೇಕು ಸರ್. ಈಗ ಬೈ ಮಾಡ್ತೀವಿ ಅಂದ್ರೆ 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಾವೇನೇನಂತಂದ್ರೆ ಒಂದು 10,000 ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ಬೇಕು. ಅವಾಗ ಕರೆಂಟ್ ಬಿಲ್ಲು ಮತ್ತೆ ಈ ಕೂಲಿ ಖರ್ಚು ಎಲ್ಲ ತೆಗೆದು ಕೊನೆ ನಮ್ಗೆ ಅಟ್ಲೀಸ್ಟ್ 1,000 ರೂಪಾಯಿನಾದ್ರೂ ಮಿಕ್ಕುತ್ತಾ ನೋಡ್ಬೇಕು. ಅದ್ರಿಂದ ನಾವು ಇನ್ವೆಸ್ಟ್ಮೆಂಟ್ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1 ರೂಪಾಯಿ ಲೆಕ್ಕಾಚಾರಕ್ಕೆ ಬಂದ್ರೆ ವ್ಯವಹಾರ ಆಗೋದಿಲ್ಲ. ಹಂಗಾಗಿ ಎಲ್ಲಾನು ನೋಡ್ಬೇಕಾಗುತ್ತೆ ಸರ್. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದಾಗ ಪ್ರತಿಯೊಂದು ನೋಡ್ಬೇಕು, ಮತ್ತೆ ವಾತಾವರಣನು ತುಂಬಾ ಇಂಪಾರ್ಟೆಂಟ್ ಮಶ್ರೂಮ್ಗೆ. ಹಾಗಾಗಿ ಇಲ್ಲಿ ನಮ್ದು ವಾತಾವರಣ ಅಷ್ಟು ಸೂತ ಆಗಲ್ಲ ಸರ್. ಈಗ ಬಳ್ಳಾರಿ ಒಬ್ರು ಮಾಡ್ತಾ ಇದಾರೆ, ವಿನಯ್ ಅಂತೇಳಿ ಸ್ವಂತ ಮಾಡ್ತಾ ಇದಾರೆ. ಬಟ್ ಅವರು ಏರುಪೇರು ಆಗ್ತಾ ಇದೆ, ಅದು ಸ್ವಲ್ಪ ಖುಷಿ ನಮ್ಗೆ ಅವ್ರು ಮಾಡ್ತಾ ಇರೋದು. ಅವ್ರು ಏನಾದ್ರು 100% ಸಕ್ಸಸ್ ಆದ್ರೆ ನಾವು ಫ್ಯೂಚರ್ ಮಾಡೋಣ ಅಂತ ಇದೀನಿ ಸರ್. ಈಗ 3 ತರದ ಅಣಬೆಗಳು ಬರ್ತಾ ಅಂತಂದ್ರೆ ಮೇಡಮ್, ಹೆಚ್ಚು ಬೇಡಿಕೆ ಇರೋಂತ ಬಟನ್ ಮಶ್ರೂಮ್ಗೆ ಹೆಚ್ಚು ಬೇಡಿಕೆ ಇರೋದು ಸರ್. ಒಂದೊಂದ್ ಕಡೆ ಒಂದೊಂದರ ಮಶ್ರೂಮ್ಗಳು ಬೇಡಿಕೆ ಇದೆ. ಹಿಮಾಲಯದಲ್ಲಿ ಒಂಥರ ಬೇಡಿಕೆಗಳಿದಾವೆ, ಬೇರೆ ತರ ಮಶ್ರೂಮ್ಗೆ ಶಿಟಾಕೆ ಅಂತ ಬರುತ್ತೆ ಮಶ್ರೂಮ್, ತುಂಬಾ ಸ್ಪಾಂಜಿ ಮಶ್ರೂಮ್ ಅಂತ ಬರುತ್ತೆ, ಲಯನ್ ಮಶ್ರೂಮ್ ಅಂತ ಬರುತ್ತೆ, ವೆರೈಟಿ ಮಶ್ರೂಮ್ ಬರುತ್ತೆ ಸರ್. ಅದ್ರಲ್ಲಿ ವೆರೈಟಿ ಈಗ ಒಂದೊಂದು ಮಶ್ರೂಮ್ ಅಲ್ಲಿ ಒಂದೊಂದು ಗುಣಗಳು. ಹಾಗಾಗಿ ಬಟ್ ಈ ಬಟನ್ ಮಶ್ರೂಮ್ ಏನಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ ಅಂದ್ರೆ ಅದು ಕಟ್ ಮಾಡುವಾಗ ಶೇಪ್ ಇರುತ್ತೆ ಸರ್, ಮತ್ತೆ ಅದು ಟಾಸ್ ಮಾಡ್ಬೇಕಾದ್ರೆ, ಮಂಚೂರಿ ಮಾಡ್ಬೇಕಾದ್ರೆ ಹೋಟ್ಲುಗಳೆಲ್ಲ ಎತ್ತು ಹೊಡಿತಾರೆ ಬಾಣ್ಲಿಗಳಲ್ಲಿ ಅದನ್ನ. ಸೊ ಅವಾಗ ಅದು ಉಡಿ ಆಗಲ್ಲ, ಅದು ಗಟ್ಟಿಯಾಗಿರುತ್ತೆ. ಹಾಗಾಗಿ ಅದು ಎಲ್ಲ ಕಡೆ ಬೇಡಿಕೆ ಇದೆ ಸರ್ ಬಟನ್ ಮಶ್ರೂಮ್ಗೆ. ಮಶ್ರೂಮ್ ಅಂದ್ರೆ ಹೀಗೆ ಇರುತ್ತೆ ಅನ್ನೋದೊಂದು ಕಲ್ಪನೆ ಸರ್ ಜನಗಳಿಗೆ. ಸೊ ಹಾಗಾಗಿ ಕಟ್ ಮಾಡಿದ್ರೆ ಹೀಗೆ ಇರುತ್ತೆ ಅನ್ನೋದೊಂದು ಇರುತ್ತಲ್ಲ, ಹಂಗಾಗಿ ಬಟನ್ ಮಶ್ರೂಮ್ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಆಮೇಲೆ ಈ ಆಯಿಸ್ಟರ್ ಮಶ್ರೂಮ್ಗೆಲ್ಲ ಅಷ್ಟೊಂದೇನೂ ಇಲ್ಲ. ಬಟ್ ಮನೆ ಕಸ್ಟಮರ್ಸ್ಗಳು ಕೆಲವರು ಅದ್ರ ರುಚಿ ತುಂಬಾ ಇರುತ್ತೆ, ಅದು ಲೈಫ್ ಇಲ್ಲ ಅದಕ್ಕೆ. ಬಟ್ ಇಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತಂದ್ರು ಅದು ನಾವು ಸಪ್ಲೈ ಮಾಡೋದಕ್ಕೆ ಸರ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಒಗ್ಗೋದಿಲ್ಲ. ಆಮೇಲೆ ಇಲ್ಲಿಂದ ಬೇರೆ ಕಡೆ ಕಳಿಸ್ತೀವಿ ಅಂದ್ರೆ ಅದಕ್ಕೆ ಲೈಫ್ ಇರೋದಿಲ್ಲ ಅದಕ್ಕೆ. ಈಗ ಬೆಳಿಗ್ಗೆ ಕಟ್ ಮಾಡಿದ್ರೆ ಸಂಜೆ 6 ಗಂಟೆ ಒಳಗಡೆ ಅದನ್ನ ಮಾಡಿನೇ ತಿನ್ಬೇಕು ನಾವು, ಅದ್ರ ಇಲ್ಲಾಂದ್ರೆ ಅದು ಆಟೋಮೆಟಿಕ್ ಆಗಿ ನೀರ್ ಬಿಟ್ಕೊಳುತ್ತೆ ಅದು. ಹಾಗಾಗಿ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ, ಮಾರ್ಕೆಟಿಂಗ್ ಇಲ್ಲ ಅದ್ರದ್ದು. ಹಾಗಾಗಿ ಅದು ಬೇಡ. ಕೆಲವರು ತುಂಬಾ ಹೇಳ್ತಾರೆ ಸರ್ ಮಾರ್ಕೆಟ್, ಈಗ ಅಣಬೆ ಮನೇಲಿ ಕೂತ್ಕೊಂಡು 20 ಸಲ 30 ಸಲ ದುಡಿಬಹುದು ಅಂತೇಳಿ. ಲಾಸ್ಟ್ ಟೈಮ್ ನಾವು ಹಿಂಗೆ ಯಾವ್ದೋ ಟ್ರೈನಿಂಗ್ ನಡೀತಾ ಇರ್ಬೇಕಾದ್ರೆ ತುಂಬಾ ಜನ ಅನ್ಎಂಪ್ಲಾಯೀಸ್, ವಿಧವೆಯರು, ಕಟ್ ಬಡತನದಲ್ಲಿರೋಲ್ಲ ಬಂದು 2,000 ರೂಪಾಯಿ ಕೊಟ್ಟು ಟ್ರೈನಿಂಗ್ ಮಾಡ್ಕೊಂಡು ಹೋಗಿದ್ರು ಸರ್. ನಾನು ಹೋಗಿದ್ದೆ ಏನು ಅಂತ ನೋಡೋಣ ಅಂತೇಳಿ. ಬಟ್ ಏನಂತಂದ್ರೆ ಈಗ ನಾವು ಅವ್ರು ಎಲ್ಲ ಕೊಡ್ತಾರೆ, ನಾವು ಅವ್ರ ಹತ್ರ ಬೈ ಮಾಡ್ಬೇಕು, ಬೈ ಮಾಡಿ ಪ್ರೊಡಕ್ಷನ್ ಆದ್ಮೇಲೆ ನಾವ್ ಅವ್ರಿಗೆ ಕೊಡ್ಬೇಕು ಅದನ್ನ ವಾಪಸ್. ಈಗ ಅದೇನಂತಂದ್ರೆ ಗುಡ್ಡಕ್ಕೆ ಮಣ್ಣು ಹೊರದಾಗುತ್ತೆ, ಅದ್ರ ನಾವು ಕರೆಕ್ಟ್ ಕುತ್ಕೊಂಡು ಲೆಕ್ಕಾಚಾರ ಹಾಕ್ಬೇಕು, ಅವಾಗಿದ್ರೆ ಮಾತ್ರ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಅವರು ನಮಗೆ ಕೊಡೋ ಪಾನ್ ನೋಡಿ, ಬೇರೆ ಕಡೆ ಇದ್ರಲ್ಲಿ ಗೌರ್ಮೆಂಟ್ ಆಫೀಸ್ ಗಳಲ್ಲಿ 100 ರೂಪಾಯಿ ಕೆಜಿ ಸಿಕ್ಕರವ್ರು 1,000 ರೂಪಾಯಿ ಕೆಜಿ ಮಾರ್ತಾರೆ, ಅಲ್ಲಿ ನಮ್ಗೆ 900 ರೂಪಾಯಿ ಕೈಯಿಂದ ಹೋಯ್ತು. ನಾವು ಆಮೇಲೆ ಅವ್ರೇನು ನಮಗೆ ಎಲ್ಲ ಬೈ ಮಾಡಬೇಕು, ಗ್ರಾಸು ಅದು ಇದೆಲ್ಲ ಬೈ ಮಾಡಬೇಕು, ಅದು ನಮ್ಮ ಕೈಯಿಂದ ಹೋಗುತ್ತೆ. 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1 ರೂಪಾಯಿಗೆ ಕೆಲಸ ಮಾಡಬೇಕಾಗುತ್ತೆ, ಹಾಗಾಗಿ ಅಷ್ಟೇನು ಸುಲಭ ಏನಿಲ್ಲ ಸರ್. ಅದು ಹೆಚ್ಚು ಬೇಡಿಕೆಯಲ್ಲಿ ಇರೋದು ಬಟನ್ ಮಶ್ರೂಮ್ ಅಂತ ಹೇಳಿ, ಇದರಲ್ಲಿ ಏನೇನು ಆಹಾರ ತಯಾರು ಮಾಡಬಹುದು ಮೇಡಮ್? ಸರ್, ಇದ್ರಲ್ಲಿ ಉಪ್ಪಿನಕಾಯಿ ಮಾಡಬಹುದು, ಬಿರಿಯಾನಿ ಮಾಡಬಹುದು, ಕಬಾಬ್ ಮಾಡಬಹುದು, ಆಮೇಲೆ ಗೊಜ್ಜು ಮಾಡ್ಕೊಂಡು ತಿನ್ಬಹುದು, ಆಮೇಲೆ ಇದು ತಂದೂರಿ ಮಾಡ್ಕೊಂಡು ತಿನ್ಬಹುದು. ನಾವ್ ನಾನ್ ವೆಜ್ ಅಲ್ಲಿ ಏನೇನ್ ಮಾಡ್ತೀವಿ ಎಲ್ಲ ಮಾಡ್ಕೊಂಡು ತಿನ್ಬಹುದು ಸರ್. ನಮ್ಮ ಮನ್ಸಿಗೆ ಇದನ್ನ ಮಾಡ್ಕೊಂಡು ತಿಂದ್ರೆ ಖುಷಿ ಅನ್ಸುತ್ತೆ ಅಂದಾಗ ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು. ಅದರಲ್ಲಿ ಜಸ್ಟ್ ಎಣ್ಣೆಗೆ ಉಪ್ಪು ಖಾರ ಹಾಕಿ ಇದನ್ನಾಕಿ ಟಾಸ್ ಮಾಡ್ಕೊಂಡು ತಿನ್ಬಹುದು, ಚೆನ್ನಾಗಿರುತ್ತೆ. ಚಪಾತಿಗೆ ಇಲ್ಲ ಟೊಮೆಟೊ ಗೊಜ್ಜು ಮಾಡಿ ಅದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು, ಇಲ್ಲ ಮಸಾಲೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು, ಇಲ್ಲ ವೆಜಿಟೇಬಲ್ ಕರಿಗೆ ಇದನ್ನ ಹಾಕೊಂಡು ತಿನ್ಬಹುದು, ಕುರ್ಮ ಮಾಡ್ಕೊಂಡು ತಿನ್ಬಹುದು. ಈ ಅದೇ ನಮ್ಮ ಮನ್ಸಿಗೆ ಅಪ್ಪ ಇದ್ರಲ್ಲಿ ಈ ತರ ಮಾಡ್ಕೊಂಡು ತಿನ್ಬಹುದಾಗಿತ್ತ ಅಂತ ಅನಿಸುತ್ತೆ, ಹಂಗ್ ಮಾಡ್ಕೊಂಡು ತಿನ್ಬಹುದು, ಏನೂ ಇಲ್ಲ, ಚೆನ್ನಾಗಿರುತ್ತೆ, ಆರೋಗ್ಯ ಆಗಿರುತ್ತೆ. ಕೇಳಬೇಕು ಸರ್, ನನಗೆ ಕೇಳೋದು ಅಂತದೇನಿಲ್ಲ, ಹೇಳಲಿಕ್ಕೆ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸಾಮಾನ್ಯವಾಗಿ ಇವಾಗ ಹೆಣ್ಮಕ್ಳನ್ನ ಹೊರಗಡೆ ದುಡಿಯೋಕ್ ಬಿಟ್ಟಾಗ ಮೊದಲು ಬಿಡ್ತಾ ಇರಲಿಲ್ಲ, ಈಗ ಹೆಣ್ಮಕ್ಳು ಧೈರ್ಯ ಮಾಡಿ ಹೊರಗಡೆ ಏನೋ ಒಂದ್ ಮಾಡ್ಬೇಕು ಅಂತ ಬರ್ತಾರೆ. ಅಟ್ ಲೀಸ್ಟ್ ಆ ಹೆಣ್ಮಗುಗೆ ಬೆನ್ನೆಲುಬಾಗಿರಕ್ ಆಗದೆ ಇದ್ರು ಪರವಾಗಿಲ್ಲ, ಅವ್ರು ದುಡ್ಕೊಂಡು ತಿನ್ನೋದನ್ನ ದುಡಿಯೋದನ್ನ ಕಸ್ಕೊಂಡು ತಿನ್ಬೇಡಿ. ನಾನು ಹೇಳೋದು ಇಷ್ಟೇನೆ, ಯಾಕೆಂದ್ರೆ